ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮೊಟ್ಟಿಗೆ ಇವತ್ತು ಗುಲಾಬಿ ಹೂವಿನ ಕೃಷಿ ಮಾಡುತ್ತಿರುವಂತ ಕಮಲಾಪುರದ ಹನುಮಂತ್ ರೆಡ್ಡಿ ಮಲ್ಲಾರೆಡ್ಡಿ ಫುಲ್ಲಾ ಅವರಿದ್ದಾರೆ. ಕಲಬುರಗಿ ಅಂದ್ರೆ ಒಂದು ಕಾಲದಲ್ಲಿ ಇತ್ತು, ಗುಲಾಬಿ ಹೂವಿನ ತೋಟ ಇತ್ತು, ಇಲ್ಲಿ ಗುಲಾಬಿ ಹೇರಳವಾಗಿ ಬೆಳೀತಾ ಇದ್ರು, ಇದು ಗುಲಾಬಿಗಳ ತೋಟದ ನಾಡಾಗಿತ್ತು ಅಂತ ನಾವು ಕೇಳಿದ್ದೇವೆ. ಆದ್ರೆ ಕಾಲಕ್ರಮೇಣ ಆ ಗುಲಾಬಿ ಕಣ್ಮರೆ ಆಗಿದೆ. ಆದ್ರೆ ನಮ್ಮ ರೈತರು ಮತ್ತೆ ಗುಲಾಬಿಯನ್ನ ಕೃಷಿ ಮಾಡುವುದರ ಮೂಲಕ ಇಲ್ಲಿ ಗುಲಾಬಿ ಕೃಷಿಗೂ ಹೆಚ್ಚಿನ ಒಂದು ಅವಕಾಶ ಇದೆ ಅನ್ನೋದನ್ನು ತೋರಿಸಿಕೊಡ್ತಾ ಇದ್ದಾರೆ. ಕಲಬುರಗಿ ಅಂದ್ರೆ ಬಿಸಿಲ ನಾಡು, ನೀರಿಲ್ಲದ ಊರು, ಬಹಳ ಉಷ್ಣತಮಾನ ಇರುವಂತಹ ಜಾಗ ಅಂತ ನಾವು ಎಲ್ಲ ಕಡೆಯಲ್ಲಿ ಕೇಳ್ತೇವೆ. ಆದ್ರೆ ಗುಲಾಬಿ ಅಂತ ಕೃಷಿ ಮಾಡಲಿಕ್ಕೂ ಕೂಡ ಯೋಗ್ಯವಾಗಿರತಕ್ಕಂತ ನೆಲ ಕಲಬುರಗಿಯ ನೆಲ ಅನ್ನೋದನ್ನ ಅನೇಕ ರೈತರು ಇವತ್ತು ಸಾಬೀತು ಮಾಡಿದ್ದಾರೆ. ಅಂತವರಲ್ಲಿ ಹನುಮಂತ ರೆಡ್ಡಿ ಅವರು ಕೂಡ ಬಹಳ ಮುಖ್ಯ. ಹನುಮಂತ ರೆಡ್ಡಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ, ಮತ್ತು ಕೃಷಿಯ ಬಗ್ಗೆ ಒಂದಷ್ಟು ಮಾಹಿತಿ ಮಾಡೋಣ. ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವು ಗುಲಾಬಿ ಹೂವಿನ ಕೃಷಿಯನ್ನ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ದೇವೆ, ಎಲ್ಲಿ ಮಾಡ್ತಾ ಇದ್ದೀರಿ, ಯಾವ ಜಮೀನಿನಲ್ಲಿ? ನಾನು ಒಂದು ಕಪ್ಪು ಜಮೀನಿದೆ ಸರ್. ನಾನು ಊರ ದಿನಸಿ ಅಂತೇಳಿ. ಎಲ್ಲಿ ಅದು? ಇದು ಕಮಲಾಪುರ ಪಕ್ಕದಲ್ಲೇ ಬರ್ತದೆ ಸರ್. ಅದು ಕಮಲಾಪುರ ಪಕ್ಕದಲ್ಲೇ ದಿನಸಿ ಅಂತ ಊರಿದೆ ಸರ್, ಅಲ್ಲಿ ನಾನು ಅಲ್ಲಿ ವಾಸವಾಗಿರ್ತೇನೆ. ಈಗ ಹನುಮಂತ ರೆಡ್ಡಿ ಅವರೇ, ಬಹಳ ಮುಖ್ಯವಾಗಿ ಈ ಭಾಗದಲ್ಲಿ ಏನಿರ್ತದೆ ಅಂದ್ರೆ ತೊಗರಿಯ ನಾಡು ಅಂತೇವೆ, ತೊಗರಿ ಜೋಳ ಉದ್ದು ಇಂಥದ್ದೆಲ್ಲ ಮಾಡ್ತಾರೆ. ಆದ್ರೆ ನೀವೆಲ್ಲವನ್ನ ಬಿಟ್ಟು ಗುಲಾಬಿ ಕೃಷಿಯ ಕಡೆಗೆ ಯಾಕೆ ಬಂದ್ರಿ ಅಂತ ಅದೊಂದು ಕುತೂಹಲ. ಯಾಕೆ ಬಂದ್ರಿ ಅಂದ್ರೆ ಸರ್, ನಾನು ಒಬ್ಬ ಟ್ರ್ಯಾಕ್ಟರ್ ಚಾಲಕ ಸರ್. ಓಹೋ. ಅದರಿಂದ ನಾನು ಟ್ರ್ಯಾಕ್ಟರ್ ಚಾಲಕ. ನಾನು ಬೇರೆ ಕಡೆಯಿಂದ ಟ್ರ್ಯಾಕ್ಟರ್ ನಡೆಸ್ತಾ ಇದ್ದೇನೆ ಸರ್. ನಾನು ಮೊದಲೇ ಟ್ರ್ಯಾಕ್ಟರ್ ನಡೆಸ್ತಾ ಏನಾಗ್ತದೆ ಅಂದ್ರೆ ಟ್ರ್ಯಾಕ್ಟರ್ ಅಲ್ಲಿ ನನಗೂ ಇಂಟ್ರೆಸ್ಟ್ ಬರ್ತಾ ಇಲ್ಲ ಸರ್. ನಾನು ಬಹಳಷ್ಟು ಅಲ್ಲಿ ನೋಡ್ತಿದ್ದೆ ಟ್ರ್ಯಾಕ್ಟರ್ ಓಡಿಸ್ತಾ ಯಾರು ಹೊಲದಲ್ಲಿ ಹೋಗ್ತಿದ್ದೇನೆ, ಅಲ್ಲಿ ಹ್ಯಾಂಗದ ಯಾವ್ದಂಬುದು ನಾನು ಪಕ್ಕ ಅದ ಮಾಹಿತಿ ತೊಗೊಂಡ್ಬಿಟ್ಟೆ ಸರ್. ನಾನು ಆದ ನಂತರ ನಾನೇನು ಮಾಡೋದಂದ್ರೆ ಗುಲ್ಬರ್ಗ ಹಿರಿಯ ತೋಟಗಾರಿಕೆ ಇಲಾಖೆ ಸರ್. ನಾನು ಯಾಕಂತಂದ್ರೆ ಅಲ್ಲಿ ಬಂದ ಕೇಸಿಂದ ನಮ್ಮ ಶಂಕರ್ ಪಟೋರಿ ಸರ್ ಅಂತ ಹೇಳಿದಾರೆ ಸರ್, ಹೆಚ್ಚು ಅವ್ರಿಗೆ ಕೇಳ್ದ ಸರ್ ನಾನು ಹಿಂಗ ಗುಲಾಬಿ ತೋಟ ಮಾಡ್ಬೇಕಲ್ಲತ್ತೀನಿ ಸರ್, ಹ್ಯಾಂಗ ಅಂದ್ರೆ ಗುಲಾಬಿ ತೋಟ ಮಾಡ್ಬೇಕಂತ ನಿಮ್ಗೆ ಮನಸ್ಸಿಗೆ ಬಂದದ್ದು ಎಲ್ಲಿಯಾದ್ರೂ ನೋಡಿದ್ದೀರಾ? ನಾವು ಸರ್ ನಾನು ಬಹಳಷ್ಟು ನೋಡಿದ್ದೀನಿ ಸರ್. ಮತ್ತೆ ನನ್ನ ಗೆಳೆಯನ ಹೊಲದಾಗ ನಾನು ಅವ ಬರೀ ಹೂವನೆ ಮಾಡ್ತಾ ಇದ್ದೆ ಸರ್. ಗುಲಾಬ್ ಹೂವನೆ ಮಾಡ್ತಾ ಇದ್ದಾನ ಅವನು ಒಂದು, ಅದು ಓಕ್ಳಿ ಹತ್ರ ಇದೆ ಸರ್. ಓಕ್ಳಿ ಹತ್ರ ಶರಣಪ್ಪ ಕಲ್ಲಪ್ಪ ಮಿರ್ಕಲ್ ಅಂತ ಹೇಳಿ ಸರ್, ಅವನ ಹತ್ರ ನಾನು ಹೊಲಕ್ ಹೋಗ್ತಾನೆ ಇದ್ದೀರ. ಅವನ ಹೊಲದಾಗ ನಾನು ಗುಲಾಬಿ ಹೂವ ನೋಡಿದ ತಕ್ಷಣ ನನಗೊಂದು ಇಂಟ್ರೆಸ್ಟ್ ಬಂತು ಸರ್, ನಾನು ಮಾಡ್ಬೇಕು, ನಾನು ಮಾಡ್ಬೇಕಿದ್ದೀನಿ ಅಂತೇಳಿ. ನನ್ನ ಎಕರೆ, ನನ್ನ 4 ಎಕರೆ ಆಸ್ತಿ ಸರ್. ಒಟ್ಟೆ 4 ಎಕರೆ ಆಸ್ತಿದಾಗ ದಿನಸಿಯಲ್ಲಿ ಸರ್, ಕಮಲಾಪುರ ಸರ್ವೆ ನಂಬರ್ ದಿನಸಿಯಲ್ಲಿ ಇರೋದು ಸರ್. ಅದು ನಾನು ಅಲ್ಲಿಂದ ನೋಡಿದ ತಕ್ಷಣ ಅಂತೂ ನನ್ನ ಹೊಲದಾಗ ಇಷ್ಟಿಷ್ಟು ನೀರಿದ್ದರೆ ನಾನು ಮಾಡಕ್ಕಾಗಿಲ್ಲ, ಈ ಟ್ರ್ಯಾಕ್ಟರ್ ಯಾಕೆ ನಡೆಸಬೇಕು ಅಂತೇಳಿ ನಾನು ಟ್ರ್ಯಾಕ್ಟರ್ ಬಿಟ್ಟು ಸರ್. ನಾನು ಬಿಟ್ಟು ಕೊಟ್ಟೆ ಬೆಂಗಳೂರಿನ ಹೋಗಿಸಿಂದು, ಬೆಂಗಳೂರಿನಿಂದ ನಾನು ಸಸಿಗಳು ತಂದ ಸರ್. ನಾನು ಇಲ್ಲಿ ಸಿಗಂಗಿಲ್ಲ ಸರ್. ಅದೇನದು ವಿಶೇಷ ತಳಿ ಅಂತ ಇದೆ? ಅದು ತಳಿ ಅಂದ್ರೆ ಸರ್, ಅದ್ರಾಗೆ ಬುಲೋಟ್ ಬರ್ತದ, ಪನೀರ್ ಬರ್ತದ, ಡಚ್ ಬರ್ತದ, ಮತ್ತು ಬಟನ್ ಅಂತ ಹೇಳಿ ಬರ್ತದೆ ಸರ್. ನಿಮ್ಗೆ ಯಾವ್ದು? ನನಗೆ ವೆರೈಟಿ ನಾನು ಮಾಡಿದ ದಿನನಿತ್ಯ ಕಡಿಬೇಕಪ್ಪ, ನನಗೊಂದು ಆಸೆ ಆಗ್ಬೇಕಪ್ಪ ಅಂತಂದ್ರೆ ನಾನು ಒಂದು ಪನೀರ್ ತಂದೆ ಸರ್. ಪನೀರ್ ಏನು ವಿಶೇಷ? ಅದು ಪನೀರ್ ಅಂದ್ರೆ ಒಂದು ಡೈಲಿ ಬರ್ತದೆ ಸರ್. ಯಾವ ಬಣ್ಣ? ಅದು ಇದೇ ಗುಲಾಬಿ ಬಣ್ಣ ಸರ್, ಹಳಕಂತ ಬರ್ತದೆ. ಅಲ್ಲ, ಕೆಲವೊಮ್ಮೆ ಗುಲಾಬಿಯಲ್ಲಿ ಹಳದಿ ಮಿಶ್ರಿತ ಇರ್ತದೆ, ಕೆಂಪು ಮಿಶ್ರಿತ, ಕೆಂಪು ಮಿಶ್ರಿತ ಇಲ್ಲ ಸರ್, ಕೆಂಪು ಮಿಶ್ರಿತ ಸರ್, ಕೆಂಪು ಇರ್ತದೆ. ಮತ್ತು ಡಚ್ ಸರ್, ಡಚ್ ಅಂದ್ರೆ ಹಿಂಗ ಗುಲಾಬಿ ತರಕಾರಿ ದೊಡ್ಡದಾಗ್ತಲ್ಲ ಅದನ್ನು ಅಂತಂದ್ ಸರ್. ನಾನು ಅದು 2000 ತಂದೆ, ಇದು ಪನೀರ್ ಒಂದ್ 2000 ತಂದೆ. ಹೇಗೆ ಹೇಗೆ ಇರ್ತದೆ ಆ ಗಿಡಗಳಿಗೆ, ಎಷ್ಟು ಕೊಡ್ತೀರಿ ಹೇಗೆ? ಅದ್ರ ಗಿಡಗಳಿಗೆ ನೋಡಿ ಸರ್, ನಾನು ಫಸ್ಟ್ ತರುವ ಟೈಮಿಗೆ 14 ರೂಪಾಯಿ ಒಂದು ಸಸಿಗಳು ತಂದಿದ್ ಸರ್. 14 ರೂಪಾಯಿ ಒಂದ್ ಸಸಿನಿ ಸರ್. ಅಂತದ್ ಎಷ್ಟು ತಂದ್ರಿ? 4000 ಸಸಿ ತಂದೀನಿ ಸರ್. 4000 ಸಸಿ ತಂದಿ, ನಾ 4000 ಸಸಿ ತಂದಿ ಹಚ್ಚಿದ್ದೇನೆ ಸರ್. ಅದಕ್ಕೆ ಹಚ್ಚಿದ ಈಗ ಸಸಿಯನ್ನ ಅಲ್ಲಿಂದ ತಂದ್ರಿ, ಬೆಂಗಳೂರಿನಿಂದ ತಂದ ನಂತರ ಈಗ ಅದಕ್ಕೆ ಏನು ಈ ಗಿಡ ನೆಡುವುದಕ್ಕೆ ಏನಾದ್ರೂ ವಿಶೇಷವಾಗಿರ್ತಕ್ಕಂತ ಸಾಲುಗಳನ್ನು ಮಾಡಬೇಕು, ಹೇಗೆ ಅದು? ಸಾಲುಗಳಿಲ್ಲ ಸರ್. ಅದಕ್ಕೆ ಏನಾಗ್ತದೆ ಅಂದ್ರೆ 4 ಫೀಟ್ ಹಿಂಗ್ ಬಿಡ್ಬೇಕು ಸರ್. ಗಿಡ ಟು ಗಿಡ, ಒಂದ್ ಗಿಡ ಇಲ್ಲ 3 ಫೀಟ್ ಹಚ್ಚಿದ್ರೆ ಮತ್ತೊಂದ್ ಗಿಡ 3 ಫೀಟ್ ಹಚ್ಚೋದು. ಅಂದ್ರೆ 3 ಫೀಟ್ ಅಂತರ ಹಚ್ಚೋದು ಸರ್. ಹಿಂಗ್ ಅಗಲದಾಗ ಏನಾದ್ರೆ 4 ಫೀಟ್ ಅಂತರದಲ್ಲಿ ಬಿಟ್ಟು ಬಿಡ್ಬೇಕು ಸರ್. ಅದು 4 ಫೀಟ್ ಅಂತರ ಮಣ್ಣನ್ನು ಗುಡ್ಡೆ ಹಾಕಿ ಸಾಲ ಮಾಡ್ಬೇಕಂತ, ಸಾಲ ಅಂತ ಮಾಡ್ಬೇಕಂತ ಏನೂ ಇಲ್ಲ ಸರ್. ಅದಕ್ಕೆ ನಾವು ಲೈನ್ ಆಗಿ ದಾರ ಹಾಕ್ಬೋದು ಸರ್. ದಾರ ಹಾಕಿ ದಾರದ ಪ್ರಕಾರ 3 ಫೀಟ್ ಒಂದು ಹಚ್ಕೋಬಹುದು ಸರ್. ಯಾಕಂದ್ರೆ ಗಿಡ ಜಾಸ್ತಿ ದೊಡ್ಡದಾದ್ರು ಅಂದ್ರೆ ಒಳಗಡೆ ಹೋಲಕ್ಕೆ ತಕ್ಲೀಫ್ ಬರುತ್ತೆ ಸರ್. ತಕ್ಲೀಫ್ ಆಗ ಸಲುವಾಗಿ ಅದಕ್ಕೆ 4 ಫೀಟ್ ನಾನು ನಡ್ಬರ್ಗ್ ಬಿಟ್ಟಿರ್ತೀನಿ. ಈಗ ಪನೀರ್ ಗಿಡ ತಂದ್ರೆ ಅಂತ ಅಂದ್ರೆ ಅದು ಹೇಗೆ ಎತ್ತರಕ್ಕೆ ಬೆಳೀತದೋ? ಎತ್ತರಕ್ಕೆ ಇಲ್ಲ ಸರ್, ಅದು ಅಡ್ಡಲಾಗ್ತದೆ ಸರ್. ಅಡ್ಡಲಾಗ್ತದೆ, ಆಧಾರ ಕೊಡಬೇಕಾಗ್ತದ ಅಡ್ಡಲಾದಾಗ? ಆದ್ರ ಅಂದ್ರೆ 4 ಫೀಟ್ ಜಮೀನ್ ಇರ್ತಲ್ಲ ಸರ್, 4 ಫೀಟ್ ನಲ್ಲಿ ನಾನು ಓಡಾಡಬಹುದು ಸರ್, ಅದರಲ್ಲಿ ಅದ್ರ ಓಡಾಡ್ಲಕ್ಕ ಬರ್ಲಕ್ಕ ಜಾಗ ಇರ್ತದೆ, ಬೀಳಲ್ಲ ಅದಕ್ಕೆ ಏನೋ ಕಟ್ಟಂಗಿರ್ತ. ಅದಕ್ಕೆ ಅಂದಲ್ಲ ಸರ್, ಫಸ್ಟ್ ಅದು ಒಂದ್ ಮಗ್ಗಿ ತಂದ ತಕ್ಷಣ ಮಗ್ಗಿ ಕಡದ್ ಬಿಡ್ಬೇಕು ಸರ್, ಕಡದ್ ಬಿಟ್ರೆ ಗಿಡ ಜಾಸ್ತಿ ಬೆಳೀತದೆ. ಗಿಡ ಈ ಸಸಿಯನ್ನ ನೆಟ್ಟ ಮೇಲೆ ಎಷ್ಟು ಸಮಯದಲ್ಲಿ ಅದು ಸಸಿ ಮರ ಸರ್, ಹಾಂಗಂತೂ ಹೂವಂತೂ ಡೈಲಿ ಬರ್ತಾನೆ ಇರ್ತದೆ ಸರ್. ಅದಕ್ಕೆ ಗಿಡ ತರುವಾಗ ಎಷ್ಟು ಸಮಯ ಆಗಿರ್ತದೆ ಗಿಡಕ್ಕೆ? 5 ತಿಂಗಳು ಆಗಿರ್ತದೆ ಸರ್. ಇಲ್ಲಿ ತಂದು ಎಷ್ಟು ಸಮಯದಲ್ಲಿ? ಇಲ್ಲಿ ತಿಂದು ಒಂದ್ 2 ತಿಂಗಳು 3 ತಿಂಗಳಲ್ಲಿ ಅದರಂತ ಬೇರುಗಳನ್ನು ತೆಳಗಡೆ ಹೋಗೋ ತನಕ ಅದು ಸುಮ್ ಕುಟ್ರ ಸರ್, ಅವ್ ಬಂದಂತ ಮಗ್ಗಿಗಳೆಲ್ಲ ಕಡದ ಹಾಕೋದು. ಅದು ಕಡದ್ರೆ ಅಂದ್ರೆ ಪವರ್ ಜಾಸ್ತಿ ಆಗ್ತದೆ ಸರ್, ಅದಕ್ಕೆ ಬೇರುಗಳಿಗೆ ಪವರ್ ಜಾಸ್ತಿ ಆಗಿ ಅದು ದಪ್ಪವಾಗಿ ಬೆಳೀತದೆ ಸರ್. ದಪ್ಪವಾಗಿ ಬೆಳೆದ ನಂತರ ಅದು ತಾನೇ ಒಂದು ಬಂಬ್ ಸಿಸ್ಟಮ್ ತೆಳಗಡೆ ಬಂತಪ್ಪ ಅಂದ್ರೆ ಅದು ಹೂವ ಬರುತ್ತೆ ಸರ್. ಅದಕ್ಕೆ ಫಸ್ಟ್ ಗೆ ಹೂವ ಕಡೆಯಂಗಿಲ್ಲ, ಅದು ಮಗ್ಗಿ ಕಡ್ದು ಕಟ್ ಮಾಡ್ತೀನಿ ಸರ್ ಅಷ್ಟೇ. ಆ ರೀತಿ ತಂದಾದ ಮೇಲೆ ಈ ಮಗ್ಗಿ ಬಂದಾಗ ಕಟ್ ಮಾಡ್ತೀರಿ, ಎಷ್ಟು ಸಮಯ ಕಟ್ ಮಾಡಬೇಕು ಅನ್ನೋ ಇಷ್ಟು ಅವಧಿ ಅಂತ ಏನಾದ್ರೂ ಇದೆ? ಏನೂ ಇಲ್ಲ ಸರ್, ಅದು ಅದು ಸ್ವಲ್ಪ ಗಿಡ ಹೈಟ್ ಆಗೋ ತನಕ ಸ್ವಲ್ಪ ಅಷ್ಟೇ ಕಡಿತಾ ಇರ್ಬೇಕು ಸರ್. ಒಂದ್ 6 ತಿಂಗಳು 7 ತಿಂಗಳು ಕಡಿತಾ ಇರ್ಬೇಕು ಸರ್. ಹಂಗ ಗಿಡ ಜಾಸ್ತಿ ಆಗ್ತಾವ ದೊಡ್ಡ ಆಗ್ತಾ ಹೋದ್ ಅಂದ್ರೆ ಆ ತರ ನಾವು ಹೂವು ಕಡಿತಾ ಇರಬಹುದು. ಎಷ್ಟು ಜಮೀನಲ್ಲಿ ಹಾಕಿದ್ದೀರಿ ಗಿಡವನ್ನು? ನಾನು ನೋಡಿ ಸರ್, 1 ಎಕರೆನಲ್ಲಿ ಹಾಕಿದ್ದೇನೆ. 1 ಎಕರೆಯಲ್ಲಿ ಎಷ್ಟು ಗಿಡ ನಿಲ್ತದೆ? 4,000 ಗಿಡ ಕುಂಡಿರ್ತವೆ ಸರ್. ಓಹೋ, ಒಂದ್ ಸರ್ ಇಲ್ಲಿ 4 ಫೀಟಿಂಗ್ 10 ಬಿಡೋದು, ಗಿಡ 2 ಗಿಡ 3 ಫೀಟಿಂಗ್ ಒಂದ್ ಹಚ್ಚೋದು, 4,000 ಗಿಡ ಕುಂಡಿರ್ತವೆ ಸರ್. ಅಂದ್ರೆ ಹನುಮಂತ ರೆಡ್ಡಿ ಅವರು ನೀವು ಹೇಳೋ ಪ್ರಕಾರ ಈ ಗುಲಾಬಿ ಹೂವಿನ ಕೃಷಿ ಮಾಡುವಾಗ 3 ಫೀಟ್ ಅಂತರ ಬಿಡಬೇಕು, ಮತ್ತೊಂದು 7-8 ತಿಂಗಳು ಬಿಟ್ಟಾದ ಮೇಲೆ ಹೂ ಒಳ್ಳೆ ಹೂ ಬರ್ತದೆ. ಸರ್ ತಕ್ಷಣ ಹೂ ಬರ್ತದೆ, ಕಡಿಬೇಕು ಯಾಕಂದ್ರೆ ಬೆಳಿಬೇಕಲ್ಲ, ಗಿಡ ಬೆಳಿಬೇಕಲ್ಲ ಸರ್. ಅದಕ್ಕೆ ಗಿಡ ನಾವು ಬೆಳೆಸೋ ಸಲುವಾಗಿ ಅದು ಹೂವು ಕಡಿತೀನಿ ಸರ್. ಅದಕ್ಕೇನು ಉಪಯೋಗ ತೊಳಗಿಲ್ಲ, ಅದು ಮಗ್ಗಿ ಬಂದ್ರೆ ಮಗ್ಗಿ ಅದು ಹೆಂಗ್ ಬಡಿತ, ಗಿಡ ಬೆಳಿಬೇಕು ಸರ್. ಅದನ್ನೇ ಹೂವನು ನಾವು ಹಂಗೆ ಬಿಟ್ಟು ಅಂದ್ರೆ ಸರ್ ಏನಾಗ್ತದೆ ಅಂದ್ರೆ ಆ ಹೂಕ್ ಅದ್ರದಂತ ತಾಕತ್ ಏನದಂದ್ರೆ ಹೂಕ್ ಬರ್ತದೆ ಸರ್. ಆ ಹೂವ ಕಟ್ ಮಾಡದಂತರ ಆ ಗಿಡಕ್ ಬಂದಿರ್ತದೆ ಸರ್ ತಾಕತ್. ಆ ಗಿಡದ ತಾಕತ್ ಬಂತ ಗಿಡ ತಾನೇ ಆಟೋಮೆಟಿಕ್ ಅಡಾಲಾಗಿ ಬೆಳೆದಿರುತ್ತೆ, ಹೂ ಕೊಡುವ ಸಾಮರ್ಥ್ಯ ಬಂದಿರ್ತದೆ ಸರ್. ಅದಕ್ಕಾಗಿ ನಾನು ಅದು ಮಗ್ಗಿಯನ್ನು ಕಡದ್ ಬಿಡ್ತೀರಿ ಸರ್, ಸಣ್ಣದಿರ್ಲಕ್ಕೆ ಚಿಕ್ಕದಿರ್ಲಕ್ಕ. ಈಗ ನೀವು ಹೇಳಿದ್ರಿ ನಾ ಬೆಂಗಳೂರಿಂದ ಗಿಡ ತಂದೆ ಅಂತ, ಗಿಡ ತಂದಾದ ಮೇಲೆ ಅದನ್ನು 7-8 ತಿಂಗಳು ಬೆಳವಣಿಗೆ ಮಾಡಬೇಕಲ್ಲ, ಬೆಳೆಸಬೇಕಲ್ಲ, ಯಾವ ರೀತಿ ಬೆಳೆಸ್ತೀರಿ? ಹೆಚ್ಚು ನೀರಿನ ಅವಶ್ಯಕತೆ ಇದೇನೆ ಹೇಗೆ ಅಂತ? ಇಲ್ಲ ಸರ್, ಅದಕ್ಕೆ ನನ್ನ ಹತ್ರ ಡ್ರಿಪ್ ಇದೆ ಸರ್, ನಾನು ಡ್ರಿಪ್ ಬಿಡ್ತೇನೆ ಸರ್. ಅದಕ್ಕೆ 4 ದಿವಸಗೊಮ್ಮೆ 5 ದಿವಸಗೊಮ್ಮೆ ಡ್ರಿಪ್ ಚಾಲು ಮಾಡ್ತೀನಿ, ಹನಿ ಹನಿ ನೀರು ಬಿಡ್ತಾ ಇರ್ತೀನಿ ಸರ್. ಅದರ ಹತ್ತಿರ ಬಾಜು ಅದರ ಹುಲ್ಲು ಬೆಳಿಬಾರ್ದು ಸರ್, ಅದು ಕಸ ಏನು ಇರಬಾರ್ದು, ಅದಕ್ಕೆ ಪ್ರೆಷರ್ ಮಾಡಬೇಕು, ರೋಗ ಬೀಳ್ತದೆ ಸರ್. ಅದಕ್ಕೊಂದು ರೋಗ ಯಾವ್ದು ಬರ್ತದೆ? ರೋಗ ರೋಗ ಅಂತ ಬರ್ತದೆ ಸರ್, ಅಂಟು ರೋಗ ಅಂತ ಬರ್ತದೆ. ಏನು ಅಂಟು ರೋಗ ಅಂತ ಬರ್ತದೆ ಸರ್, ಅಂಟುಕೋತ ಸರ್ ಅಷ್ಟೇ ಅದು. ಓಹೋ, ಅಂಟುಕೋತದ. ಮತ್ತೊಂದು ಚಿಕ್ಕದೊಂದು ಕೀಟಗಳು ಬರ್ತದೆ ಸರ್, ಕೀಟಗಳು ಪಾತ್ರಗಿತ್ತಿ ಅಂತ ಹೇಳಿ ಕೀಟಗಳು ಬರ್ತವೆ ಸರ್. ಅದು ಹೂದ ಮೇಲೆ ಬಂದು ಕುಂತರೆ ಸಾಕು ಸರ್, ಅದು ಹೂವು ಖರಾಬಿ ಆಗುತ್ತೆ ಸರ್. ಅಷ್ಟು ಹೂವು ಬರ್ತದೆ. ಅದನ್ನ ನಿಯಂತ್ರಣ ಮಾಡೋ ಕ್ರಮ ಹೇಗೆ? ಅದ್ರ ಮೇಲೆ ಪ್ರೆಷರ್ ಎಣ್ಣೆ ಮಾಡಬಹುದು ಸರ್, ಎಣ್ಣೆ ತಗೋಬಹುದು, ಎಣ್ಣೆ ಪ್ರೆಷರ್ ಮಾಡಬಹುದು. ಒಂದ್ ಸಾರಿ ಪ್ರೆಷರ್ ಮಾಡಿದ 15 ದಿನ ತಕ್ಕ ಹೂವು ಬರ. ಸಾವಯವದಲ್ಲೆಲ್ಲ ಕೆಲವು ಕೀಟನಾಶಕಗಳೆಲ್ಲ ಇರ್ತವೆ, ಅದನ್ನ ಬಳಸುದಿಲ್ಲ ನೀವು? ಬಳಸ್ತೇನೆ ಸರ್. ಈಗ ನಮ್ಮ ಹತ್ರ ನನಗತ್ರ ಒಬ್ಬ ಮೋದಿ ಕೇರ್ ಅಂತ ಹೇಳಿ ಎಣ್ಣೆ ಬಂದಿದೆ ಸರ್, ಅದು ಎಣ್ಣೆ ಕೊಟ್ಟಿದ್ದಾನೆ ಸರ್ ನಂಗೆ. ಯಾವ್ದು ಒಂದು ಎಣ್ಣೆ? ಅದು ಎಣ್ಣೆ ಇದೆ ಸರ್, ದವಾ ಇದೆ ಸರ್. ಅದು ಅದನ್ನ ಹೇಗೆ ಏನ್ ಮಾಡಬೇಕು? ಅದು ಪ್ರೆಷರ್ ನಲ್ಲಿ ಆಗ್ಬೇಕು ಸರ್. 50 ಗ್ರಾಮ್ ಹಾಕಿಸಿಂದು ಒಂದು ಸ್ಪ್ರೇ ಡಬ್ಬೆ ಇರ್ತದೆ, ಅದ್ರಲ್ಲಿ 55 ಗ್ರಾಮ್ ಹಾಕಿಸಿಂದು 3 ಕೊಟ್ಟಿದ್ದಂತೆ ಅವನು. ಅದು 3 ಹೊಡೆದ ತಕ್ಷಣ ಇಳುವರಿನೂ ಜಾಸ್ತಿ ಬರ್ತದೆ, ಮತ್ತೆ ಕೀಟಗಳನ್ನು ಬರಂಗಿಲ್ಲ, ಗಿಡನೂ ಸಾಯಂಗಿಲ್ಲ ಸರ್. ಅದಕ್ಕೆ ಅಷ್ಟು ಸ್ಟ್ರಾಂಗ್ ಇದೆ ಸರ್ ಅದ ಎಣ್ಣೆ. ಈಗ ನಾನು ಮೊನ್ನೆ ಒಬ್ಬ ನಂಗೆ ಅಲ್ಟಿಜ್ಮೆಂಟ್ ಹೋಗಿದ್ದೇನೆ ಸರ್, ನಾನು ಅದನ್ನು ತೋರಿಸು. ನಮ್ಮ ಹೊಲಕ್ಕೆ ಬಂದಿದ್ದಾನು ಅವನು, ಹೊಲಕ್ಕೆ ಬಂದು ನಂದು ನೋಡಿ ಅದೊಂದು ಹೂವಗಳನ್ನು ಬಳಕೆ ಮಾಡಿದ ಮೇಲೆ ಒಳ್ಳೇದು ಬರ್ತದೆ ಸರ್, ಒಳ್ಳೇದು. ಈಗ ಈ ಒಂದು ಗುಲಾಬಿ ಗಿಡವನ್ನ ಬೆಳೆಸಬೇಕಾದ್ರೆ ಯಾವ ಎಲ್ಲ ಗೊಬ್ಬರವನ್ನ ಬಳಸ್ತೀರಿ? 10-26 ಗೊಬ್ಬರ ಹಾಕ್ತಿದ್ನ ಸರ್ ನಾನು ಫಸ್ಟ್. ಅದ್ರ ನಂತರ ನಾನು ಇದು ಹೆಂಡಿ ಗೊಬ್ಬರ ಇರ್ತ ಸರ್, ಸಾವಯವ ಗೊಬ್ಬರ ಹಾಕ್ತೇನೆ ಸರ್ ಅದಕ್ಕೆ. ಮತ್ತು ಕುರಿ ಗೊಬ್ಬರ ಹಾಕ್ತೇನೆ ಸರ್ ಅದಕ್ಕೆ. ಅದಕ್ಕೆ ಕುರಿ ಗೊಬ್ಬರ? ಅದು ಕುರಿ ಗೊಬ್ಬರ ಯಾಕಂತಂದ್ರೆ ಸರ್, ಅದಕ್ಕೂ ಬಹಳಷ್ಟು ಕೂಲ್ನು ಆಗಬಾರ್ದು ಸರ್. ಅದಕ್ಕೆ ಕೂಲ್ ನೀರು ಜಾಸ್ತಿ ಹಿಡಿದ್ರೆ ಏನಾಗ್ತದೆ, ತೆಳಗಡೆ ಗಿಡದಂತ ಬೇರುಗಳನ್ನು ಕಟ್ ಆಗದ ಶುರು ಬರ್ತದೆ, ಕೊಳತ್ ಹೋಗಿದ್ದ ಸರ್. ಅದ್ರ ಸಲುವಾಗಿ ನಾನು ಹೆಚ್ಚು ನೀರು ಹಾಕಂಗಿಲ್ಲ, ನೀರು ಹಾಕಂಗಿಲ್ಲ. ಅಲ್ಲ, ನಾವು ಏನ್ ತಿಳ್ಕೊಂಡಿದ್ದೇವೆ, ಗುಲಾಬಿ ಹೂ ಮಾಡಬೇಕಾದ್ರೆ ಹೆಚ್ಚು ನೀರು ಬೇಕು? ಇಲ್ಲ, ತಂಪ ಏನಂತ ಇಲ್ಲ ಸರ್, ಲಿಮಿಟ್ ಇದೆ ಸರ್. ಜಾಸ್ತಿ ನೀರು ಇದ್ರು ಅದರ ತೆಳಗಡೆ ಬೇರುಗಳನ್ನು ಕಟ್ ಆಗ್ಬಿಡ್ತದೆ ಸರ್. ಕಟ್ ಅದು ಅಂದ್ರೆ ನಮ್ಗೆ ಹೂವು ಬರ್ಲಾಕ ಚಾನ್ಸಸ್ ಕಮ್ ಆಗ್ತದೆ ಸರ್. ಅದ್ರ ಸಲುವಾಗಿ ನಾನು ಅದು ಕುರಿ ಗೊಬ್ಬರ ಹಾಕ್ತೀನಿ. ಇನ್ನೊಂದ್ ಏನಾಗ್ತದಂದ್ರೆ, ಕುರಿ ಗೊಬ್ಬರಕ ಅದು ಬಹಳಷ್ಟು ಘಾಟ್ ಇರ್ತದೆ ಸರ್. ಯಾವ ಸರ್ಕಾರಿ ಗೊಬ್ಬರ ಯಾವುದು ಕರೆಕ್ಟ್ ಇಲ್ಲ ಸರ್. ಕುರಿ ಗೊಬ್ಬರ ಒಂದು ದನ ಗೊಬ್ಬರ ಇವೆರಡು ಹಾಕಿದ್ರೆ ಗಿಡ ಬಹಳಷ್ಟು ವೆರೈಟಿ ಬರುತ್ತೆ. ಅಂದ್ರೆ ಗುಲಾಬಿ ಕೃಷಿ ಮಾಡುವವರು ಸಾವಯವ ಗೊಬ್ಬರ ಬಳಸುದೇ ಒಳ್ಳೇದು, ಹಟ್ಟಿ ಗೊಬ್ಬರ ಅದನ್ನು ಒಳ್ಳೇದು ಸರ್. ನನಗೂ ಈ ತರ ಏನದ ಅಂತಂದ್ರೆ, ಅದು ಎರೆಹುಳ ಘಟಕ ಆ ಗೊಬ್ಬರ ಮಾಡ್ತೇನೆ ಅಂತ ಎರೆಗೊಬ್ಬರ. ಹಾ, ಎರೆಗೊಬ್ಬರ ಸರ್. ಅದು ಮಾಡ್ಲಾಕ ನಾನು ಬಹಳಷ್ಟು ಟ್ರೈ ಮಾಡ್ತಾ ಇದ್ದೇನೆ ಸರ್. ನಮ್ಗೆ ಯಾಕಂತಂದ್ರೆ ಅವನು ಸಹಾಯಧಾನ ಮಾಡಂತ ವ್ಯಕ್ತಿಗಳು ಯಾರು ಸಿಗ್ತಾನೆ ಇಲ್ಲ ಸರ್. ಓಹೋ, ಅದಕ್ಕೆ ನಾನು ಟ್ರೈ ಮಾಡತ್ತೀನಿ ಸರ್. ಅದು ಆಯ್ತಾ, ನಾನು ಹೂವಿನ ಗಿಡ ನಾನು ಒಳ್ಳೆ ಬೆಳೆಸಬೇಕಂತ ಇನ್ನೂ ಹೆಚ್ಚು ವಿಸ್ತಾರ ಮಾಡ್ಬೇಕಂತ. ಈಗ ಎಷ್ಟು ಜಮೀನು ಇದೆ ನಿಮ್ದು? ನಂದು ನೋಡಿ ಸರ್, ಈಗ 2 ಎಕರೆ 37 ಗುಂಟೆ ಇದೆ ಸರ್. ಈಗ ನೀವು ಹೇಳಿದ್ರಿ ಕರಿಮಣ್ಣಿನ ಜಮೀನು, ಕರಿಮಣ್ಣಿನ ಜಮೀನು. ಈ ಕರಿಮಣ್ಣಿನ ಜಮೀನು ಒಳ್ಳೇದ, ಈ ಗುಲಾಬಿ ಒಳ್ಳೇದು ಸರ್. ಹೋಗಿ ಸರ್, ಅದಕ್ಕೆ ಏನಾದ್ರು ಮಣ್ಣು ಟೆಸ್ಟ್ ಮಾಡಿಸಿದ್ರೆ ಸರ್. ನಾನು ಮಣ್ಣ ಪರೀಕ್ಷೆ ಅಂದ್ರಲ್ಲಿ ಅದರಲ್ಲಿ ಹುಳಗಳು ಇರುತ್ತವೆ ಸರ್ ಮಣ್ಣಿನಲ್ಲಿ. ಆ ಸಣ್ಣ ಗಿಡ ಹಚ್ಚಿದ ನಂತರ ಆ ಗಿಡಕ್ಕೆ ಏನಾದ್ರ ಹುಳ ತಿಂದ್ಬಿಡುತ್ತ ಸರ್. ನಾನು 4,000 ಗಿಡ ಸಸಿಗಳನ್ನು ತಂದು ಹಚ್ಚಿದ್ದೇನೆ ಸರ್. ಅದರಲ್ಲಿ ನಾನು 500 ಸಸಿಗಳನ್ನು ಅಂದ್ರೆ ಆ ಗಿಡಗಳನ್ನು ಒಂದು ತಿಂದ್ಬಿಟ್ಟಿದ್ದೆ ಸರ್. ಅದು ಆ ಹುಳಕ್ಕೆ ಏನಾದ್ರೆ ನಾನು ಮುಂದೆ ಅದು ಮಣ್ಣ ಪರೀಕ್ಷೆ ಮಾಡಿಸಿದ್ರೆ ಮಾಡಿದನು ನನಗೊಂದು ಅವರು ದವಾ ಕೊಟ್ಟಿದ್ರು. ಆ ದವಾ ಮುಖಾಂತರ ಅದು ಏನು ಇಲ್ಲ ಸರ್. ಈಗ ಎಲ್ಲಾ ಕ್ಲಿಯರ್ ಆಗಿದೆ. ಮತ್ತೆ ತಂದು ನಾನು ರಿಪೀಟ್ ಒಂದು 500 ಗಿಡ ಹಚ್ಚಿದೀನಿ. ಈಗ ಕರೆಕ್ಟ್ ಇದೆ ಸರ್, ಏನಿಲ್ಲ. ಈಗ ಒಟ್ಟು ಎಷ್ಟು ಜಮೀನಲ್ಲಿ? 1 ಎಕರೆಯಲ್ಲಿ 1 ಎಕರೆಯಲ್ಲಿ ಎಷ್ಟು ಮಾಡ್ತಾ ಇದ್ದೀನಿ ಸರ್. ಅದು ಇನ್ನೊಂದು ಇದೆ ಸರ್. ಏನು ಅದು? ಇನ್ನೊಂದು ಒಂದು ವೈಟ್ ಹೂ ಅಂತ ಬರ್ತದೆ ಸರ್. ಅದು ಗುಲಾಬಿಯಲ್ಲಿ ಸರ್. ಅದು ಬಿಜಿಲಿಯಲ್ಲಿ ಇದೆ ಸರ್. ಅದು ನಾನು ಉದ್ಯೋಗ ಖಾತ್ರಿಯನ್ನು ಮಾಡ್ಕೊಳ್ಳಿಲ್ಲ ಸರ್. ನಾನು ಮಾಡ್ಕೊಂಡಿದ್ದು ಗುಲಾಬ್ನಲ್ಲಿ ಉದ್ಯೋಗ ಖಾತ್ರಿ ಮಾಡ್ಕೊಂಡಿದ್ದೇನೆ ಸರ್. ಮಾಡಿದ್ದೀರಿ ಅದನ್ನು ಕೂಡ ಮಾಡಿದ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಈ ಕೆಲಸ ಎಲ್ಲ ಮಾಡಿದ್ದೀರಿ? ಅದೇ ಮಾಡಿದ್ದೀನಿ ಸರ್. ನಾನು ಹೇಳದಲ್ಲ ಸರ್, ನಮ್ಮ ಹಿರಿಯ ತೋಟಗಾರಿಕೆ ಇಲಾಖೆ ಶಂಕರ್ ಪಟೋರಿ ಸರ್ ಇದ್ದಾರೆ, ಅವ್ರ ಹತ್ರ ನಾನು ಭೇಟಿ ಹೋಗಿದ್ದೇನೆ. ಅವ್ರು ಭೇಟಿ ಹೋದ್ರೆ ಅವ್ರು ಹೇಳಿದ್ರು, ಆಯ್ತಪ್ಪ ನೀನು ಮಾಡ್ಕೊಳಕ್ ಸಿದ್ಧವಾಗಿರು, ನಾನು ನನಗೇನಾಗ್ತದೆ ಸಹಾಯಧನ ನಾನು ಕೊಟ್ಟು ಬಿಡ್ತೀನಿ ಅಂತಂದ್ರು. ಅವ್ರ ಪ್ರಕಾರ ನನಗೆ ಸಹಾಯಧನ ಕೊಟ್ಟರು ಸರ್. ಅಂದ್ರೆ ಹನುಮಂತ ರೆಡ್ಡಿ ಅವರು, ನೀವು ಹೇಳುದು ನಿಮ್ಮ ತೋಟದಲ್ಲಿ ನಿಮ್ಮ ಜಮೀನಿಗಾಗಿ ನೀವು ದುಡಿದ್ರೆ ಸರ್ಕಾರ ದುಡ್ಡು ಕೊಡ್ತದೆ? ಕೊಡ್ತದೆ ಸರ್. ದುಡ್ಡು ಹೆಂಗ್ ಕೊಡ್ತದೆ ಅಂದ್ರೆ ಸರ್, ನನಗೆ ಬರೋಂತ ದುಡ್ಡು ಸಿಗಂಗಿಲ್ಲ ಸರ್. ಅದು ಮತ್ತೆ ಯಾಕಂದ್ರೆ ಲೇಬರ್ ಪೇಮೆಂಟ್ ಸರ್. ಈಗ ನಾನು ಹೊಲ್ದಾಗ ನಾನು ಕೆಲಸ ಮಾಡ್ಕೊಳತ್ತೀನಿ ಅಂತ ಹೇಳಿ, ನನಗೆ ಹ್ಯಾಂಗ್ ಮಾಡ್ಬೇಕು, ಇವ್ನ ಹ್ಯಾಂಗ್ ಮುಂದೂಡಿಸಬೇಕು ಅಂದ್ರೆ ಅದು ಲೇಬರ್ ಪೇಮೆಂಟ್ ಸರ್. ನರೇಗಾ ಯೋಜನೆಯಲ್ಲಿ ನಮ್ಮ ಊರಲ್ಲಿ 1-8 ಮಂದಿ ಈಗ ಸಸಿಗಳನ್ನು ಕುಂಡಿಸ್ತೇವಲ್ಲ ಸರ್, ಕುಂಡಿಸ್ಲಾಗ ನಾವು ದುಡ್ಡು ಕೊಡಬೇಕಾಗ್ತಲ್ಲ. ಆ ದುಡ್ಡು ಏನದ ಅಂದ್ರೆ ಗೌರ್ಮೆಂಟ್ ಕೊಟ್ಟಿರ್ತದೆ ಸರ್. ಅಂದ್ರೆ ನಿಮ್ಮ ಜಮೀನಿನಲ್ಲಿ ಕೆಲಸ ಮಾಡಿಸಿದ್ರೆ ಕೂಲಿ ಕೊಡ್ತಾರೆ ಸರ್. ಕೂಲಿ ಏನಾದ್ರೆ ಈಗ ಎಷ್ಟು ಕೊಡ್ತಾರೆ? ಲೇಬರ್ ಅಕೌಂಟಿಗೆ ಹೋಗಿರ್ತದೆ ಸರ್. ಈಗ 309 ರೂಪಾಯಿ, ಈಗ 309 ರೂಪಾಯಿ ಮತ್ತೆ 10 ರೂಪಾಯಿ ಪರಿಕರ ಆಗಿದೆ ಸರ್. ಈಗ ಅದಕ್ಕೆ ಈಗ ಸಸಿಗಳು ಪೇಮೆಂಟ್ ಮಾಡ್ತಾ ಅಂತ ಹೇಳಿ ನನಗೆ ಹೇಳಿದಾರೆ ಸರ್. ನರೇಗಾದಲ್ಲಿ ಸಸಿಗೆ ಕೊಡುದು ಪ್ರಯೋಜನ ಇದೆಯನ್ನ ನೋಡ್ಬೇಕಷ್ಟೇ ಅಲ್ವಾ ಸರ್. ಹಾಗೆ ನೀವು ಕೂಲಿ ಆಳುಗಳನ್ನು ತಂದು ಮಾಡ್ತೀರಿ? ಮಾಡ್ತೀನಿ ಸರ್. ಈಗ 1 ಎಕರೆಯಲ್ಲಿ 4,000 ಗಿಡಗಳನ್ನು ತಾವು ನೆಟ್ಟಿದ್ದೀರಿ. ಈಗ 8 ತಿಂಗಳ ನಂತರ ಆ ಗುಲಾಬಿ ಬರಲಿಕ್ಕೆ ಪ್ರಾರಂಭ ಆಗುತ್ತೆ ಅಲ್ವಾ? ಈಗ ಆ ಗುಲಾಬಿ ಒಂದು ಗಿಡದಲ್ಲಿ ಎಷ್ಟು ತೂಕದ್ದು ಹೂವು ಸಿಗ್ತದೆ ನಿಮ್ಗೆ? ಅದರಲ್ಲಿ ಒಂದು ಗಿಡದ ಮ್ಯಾಗ ಡಿಫ್ರೆನ್ಸ್ ಸರ್. ಒಂದು ಗಿಡದಲ್ಲಿ 4 ಗ್ರಾಮ್ ಬರ್ತದೆ, ನಾನು 5 ಗ್ರಾಮ್ ಬರ್ತದೆ, ಒಂದು 1/2 ಕೆಜಿ ಬರ್ತದೆ. ಗಿಡ ಹೆಂಗ್ ಫಲಿಸ್ತದ ಆ ಸಿಸ್ಟಮ್ ಸರ್. 4,000 ಗಿಡದಲ್ಲಿ ನಿಮ್ಗೆ ಎಷ್ಟು ಬರಬಹುದು? ನಾನು ನೋಡಿ ಸರ್, ಈಗ 10 ಕೆಜಿ ನಾನು ಮಿನಿಮಮ್ ಕಡಿತಾ ಇದ್ದೇನೆ ಸರ್. ಪ್ರತಿದಿನ 10 ಕೆಜಿ. ಈ 8 ತಿಂಗಳಾದ ಮೇಲೆ ಪ್ರತಿದಿನ ಪ್ರತಿದಿನ ಡೈಲಿ ಕಡಿತೀನಿ ಸರ್. ನಾನು ಎಷ್ಟು ಕಿಲೋಗೆ ಎಷ್ಟು ರೇಟ್ ಇದೆ ನೋಡಿ ಸರ್. ಈಗ ಕಿಲೋಕ ಈಗ ಹೋದ ತಿಂಗಳ ಕಮ್ಮಿ ಇತ್ತು ಸರ್, 10-20 ಮಾರಿದೆ ಸರ್. ಈಗ ಕಿಲೋಗೆ 10-20 ಮಾರಿದೆ ಸರ್. ಈಗ ರೈತರು ನಮ್ಮ ಹತ್ರ 10-20 ತೊಳೋದು, ಅವ್ರು ಮಾಡೋದು 80. ಅದಕ್ಕೇನೋ ನಾನು ಫಿಕ್ಸ್ ಕೊಡ್ತೀನಿ ಸರ್. ಎಲ್ಲಿ ಅಂದ್ರೆ ಗುಲ್ಬರ್ಗನ್ನು ತರ್ತೀನಿ, ಕಮಲಾಪುರನು ಒಂದು ದುಕಾನ ಇದೆ. ನಿಮ್ಮ ಮಾರುಕಟ್ಟೆ ಎರಡು ಕಡೆ ಎಲ್ಲಿ ನನಗೆ ಮಾರ್ಕೆಟ್ ಸರಿ ಅನಿಸ್ತಾನ ಅಲ್ಲಿಗೆ ಹೂವು ಕಳಿಸೋದು. ಫಿಕ್ಸ್ ಅಂದ್ರೆ ಎಷ್ಟು ಕೊಡ್ತಾರೆ? ಫಿಕ್ಸ್ ಅಂದ್ರೆ ನೋಡಿ ಸರ್, ನಾನು ಈ ಕಮಲಾಪುರನಲ್ಲಿ ತೊಳತೇನೆ, 80 ರೂಪಾಯಿ ಕೊಡ್ತಾರೆ. ಈಗ 80 ರೂಪಾಯಿ ಕಿಲೋಗೆ. ಮೊದಲೇ ಏನು ಕೊಡ್ತೀರ? ನನಗೆ 30 ರೂಪಾಯಿ ಕೊಡ್ತೀರಿ ಸರ್. ಲಾಸ್ ಅಂತೂ ಬರ್ತದ, ಯಾವಾಗ ಫಾಯ್ದೆ ಇರ್ತದೆ ಸರ್ ಇದೇನು ಹೇಳಕ್ಕಿಲ್ಲ ಸರ್. ಎಷ್ಟು ಬರದೆ ಎಷ್ಟು ಕಿಲೋ ಸಿಗ್ತದೆ? ಈಗ ಒಂದ್ ಸರಿ ಕಡದ 10 ಕೆಜಿ ಸಿಗ್ತದೆ ಸರ್. ಓ, ಅಂದ್ರೆ ದಿನ ನಿಮ್ಗೆ ಹಣ ಸಿಗ್ತದೆ ಸರ್. ನಾನು ಅದು ಈ ಕಡಿಯುದು ಅದನ್ನು ತಗೊಂಡೋಗಿ ಮಾರೋದು ಎಲ್ಲ ಮಾಡ್ಬೇಕಲ್ಲ, ಇದಕ್ಕೆ ಒಬ್ರು ಬೇಕಾ? ಏನಿಲ್ಲ ಸರ್, ನಾನೇ ಕಡಿತೀನಿ ಸರ್. ಬೆಳಿಗ್ಗೆ ಹೇಳ್ತೀನಿ ಸರ್, 6 ಗಂಟೆ ಹೇಳ್ತೀನಿ, 6 ಗಂಟೆಯಿಂದ 8:30 ತನಕ ನಾನು ಹೂ ಕಡಿತೀನಿ. 8:30 ಬಂದು ಮಾರ್ಕೆಟ್ ಕೊಟ್ಟಿರ್ತೀನಿ, 9 ಗಂಟೆ ಆಗ್ತದ. ಆದ ನಂತರ ಮತ್ತೆ ತಿರುಗಿಸಿ ನಾನು ಹೊಲಕ್ಕೆ ಹೋಗೋದು ಸರ್. ಹೂವು ಕಡಿದು ಹೇಗೆ? ಕೈಯಲ್ಲೇ ಕಡಿತೀರ? ಕೈಯಲ್ಲೇ ಸರ್ ಅದು ಒಂದು ಇರ್ತದ ಸರ್. ನಮ್ಗೆ 5 ತಿನಿ ಆಗಿದೆ ಸರ್. ಅದು ಹಿಂಗ್ ಮಾಡಿ ಬೆಂಡ್ ಮಾಡಿದ್ರೆ ಸಾಕು, ಕಟ್ ಅಂತ ಎರಡು ಬೆರಳು ಹಿಡ್ಕೊಂಡು ಕಟ್ ಮಾಡಿದ್ರೆ ಸಾಕು, ಅದು ಕಟ್ ಆಗ್ತದೆ ಸರ್. ಅದಕ್ಕೇನ್ ತೊಂದ್ರೆ, ಅದು ಒಂದು ಗಣಕಿ ಸಿಸ್ಟಮ್ ಇರ್ತದ ಸರ್. ಈ ಕಬ್ಬಿಂದ ಹಂಗ ಗಣಕಿ ಇರ್ತದ ಸರ್, ಅದು ಬೆಂಡ ಮಾಡಿದ್ರೆ ಅಲ್ಲೇ ಕಟ್ ಆಗ್ತದೆ. ಆ ಸಿಸ್ಟಮ್ ಅದು ಹೂವ ಆಗ್ತದೆ ಸರ್. ಅಂದ್ರೆ ಗಿಡಕ್ಕೆ ಏನು ಹಾನಿ ಆಗುದು? ಗಿಡಕ್ಕೆ ಏನು ಹಾನಿ ಆಗಲ್ಲ, ಹೊಸದಾಗಿ ಯಾರಿದ್ದಾರೆ ಅಂದ್ರೆ ಅದು ಗಿಡಕ್ಕೆ ಹಾನಿ ಆಗ್ತದೆ. ಅದು ಬಹಳ ಮುಖ್ಯ. ನಾನು ಕಡಿಯದೆ ಮತ್ತೊಬ್ರು ಕಡಿದ್ರೆ ಗಿಡ ಕಟ್ ಆಗಿ ಬರ್ತದೆ ಸರ್. ಅದಕ್ಕೆ ನನಗಂತೂ ಮಾಹಿತಿ ಇದೆ ಸರ್. ನಾನು ಒಬ್ಬನು ಹಿಂಗೆ ಅಲ್ಲಿ ನಾನು ಹೇಳದಲ್ಲ ಸರ್, ನಮ್ಮ ಶರಣಪ್ಪ ಕಲ್ಲಪ್ಪ ಅಂತ ಅಲ್ಲಿ ಹೋಗಿ ನಾನು ಎಲ್ಲ ಕಲ್ತಿದ್ದೇನೆ ಸರ್. ನನಗೆ ಬಹಳಷ್ಟು ಸಹಾಯ ಮಾಡಿದ್ದಾನೆ ಶರಣಪ್ಪ ಕಲ್ಲಪ್ಪ ಅಂಬರು, ಅವರು ಸಹಾಯ ಮಾಡಿದಾರ, ಮತ್ತೊಂದ್ರೆ ಇಲಾಖೆಯವರು ಮಾಡಿದಾರ. ಈಗ ಇಲಾಖೆಯವರು ನಿಮ್ಗೆ ಏನಾದ್ರೂ ಟ್ರೈನಿಂಗ್ ಕೊಡೋದು, ತರಬೇತಿ ಕೊಡೋದು ಮಾಡಿದಾರೆ? ತರಬೇತಿ ಏನು ಕೊಟ್ಟಿಲ್ಲ ಸರ್ ನನಗೆ. ನಾನು ದಿನನಿತ್ಯ ಅಲ್ಲಿ ಇಲ್ಲಿ ನೋಡಿನೇ ನಾನು ತರಬೇತಿ ತೊಗೊಂಡಿದ್ದೇನೆ ಸರ್. ಅದಕ್ಕೆ ಬಿಟ್ಟು ನಾನು ಏನು ತೊಗೊಂಡಿಲ್ಲ. ಆದ ನಂತರ ನಮ್ಮ ತಾಲೂಕು ಪಂಚಾಯತ್ನಿಂದ ಗಿರೀಶ್ ಅಂತ ಹೇಳಿದಾರ, ಅವರು ಕೂಡ ನಾನು ಹೊರಗೆ ಬಂದ್ರೆ ನಮ್ಮ ಎಡಿ ಮೇಡಮ್ ಅವರು ಬಂದಿರು ತಾಲೂಕು ಪಂಚಾಯತ್ನಿಂದ, ಅವರು ಬಂದಿದ್ರು ನೋಡಿ ನನಗೆ ಹೇಳಿದ್ರು, ನೋಡಿ ನೀವು ಒಳ್ಳೆ ಬೆಳೆಸಿದ್ರೆ ನಿಮ್ಗೆ ಏನ್ ಸಹಾಯಧನ ಬೇಕಾದ್ರೆ ನಾನು ಕೊಡಿಸ್ತಿರ್ತೀನಿ ಅಂತ ಹೇಳಿ ಅವ್ರಿಗೆ ತಕ್ಷಣ ನಾನು ಕೇಳ ಸರ್, ಅದು ಎರೆಹುಳ ಘಟಕ ಸರ್ ಹಿಂಗ್ ಮಾಡತ್ತಾರ, ಯಾರು ಕೊಡಂಗಿಲ್ಲ ಅಂತ. ಅದಕ್ಕೆ ಅವರು ಟ್ರೈ ಮಾಡ್ತಾ ಇದಾರೆ ಸರ್, ನಿಮ್ಗೆ ಏನಾರ ಮಾಡಿ ನಾನು ಮಾಡಿಸ್ಕೊಡ್ತೀನಿ ಸರ್ ಅಂತೇಳಿ ನಾನು ಆ ಭರವಸೆ ಮೇಲೆ ನಾನು ಕೆಲಸ ಮಾಡ್ಕೊಂಡು. ಈಗ ನೀವು ಈಗ 4,000 ಗಿಡಗಳನ್ನು 14 ರೂಪಾಯಿಯಾಗಿ ಒಂದು ಗಿಡಕ್ಕೆ ತಂದಿರಿದ್ದೀರಿ, ಅದು ಎಷ್ಟು ಸಮಯ ಬೀಳುತ್ತದೆ? ಮತ್ತೆ ಈಗ ಅದೇನು ಕಡಿಬೇಕೋ, ಮತ್ತೆ ಹೊಸ ಗಿಡ ನೆಡಬೇಕೋ? ನಾನು ಮಿನಿಮಮ್ ಇಲ್ಲಂದ್ರೂ 5 ಹಿಡ್ಕೊಂಡು 6 ತನಕ ಆ ಗಿಡಕ್ಕೆ ಏನು ಆಗಂಗಿಲ್ಲ ಸರ್. 6 6 ಬರುತ್ತೆ ಸರ್ ಅದಕ್ಕೆ. 6 ಆದ ನಂತರ ಆ ಗಿಡ ಎಲ್ಲೇನ ಸ್ವಲ್ಪ ಆದ್ರೂ ದೊಡ್ಡದಾಗಿರ್ತದ, ಅದು ಕಟ್ ಮಾಡೋದು ಸರ್. ಆ ತೆಳಗಡೆನೆ ಕಟ್ ಮಾಡೋದು, ನಮ್ಮ ಹತ್ರ ಕೈಚಿ ಇದೆ, ಎಲ್ಲಿ ಕಟ್ ಮಾಡಬೇಕು ಅಂತ ಹೇಳಿ ನಂಗೆ ಮಾಹಿತಿ ಆಗಿದೆ ಸರ್. ಆ ಟೈಪ್ ಕಟ್ ಮಾಡಿದ್ರೆ ಇಲ್ಲಿ ಕಟ್ ಮಾಡಿದ್ರೆ ಇದು ಮೇಲ್ಗಡೆ ಸೈಡ್ ನಿಂದ ಮತ್ತೆ ಬರುತ್ತೆ ಸರ್, ಎಗ್ಗೆ ಬಂದು ಬಿಡ್ತದೆ, ಮತ್ತೆ ಎಗ್ಗೆ ಬಂದು ಅದರಲ್ಲಿ ಮತ್ತು ಅದರಲ್ಲಿ ಮಗ್ಗಿ ಇರ್ತಲ್ಲ, ಒಂದು 5-8 ಮಗ್ಗಿ ಬರ್ತದೆ ಸರ್. ಅದು ಎಲ್ಲಿ ನಾವು ಕಡಿತಾ ಇರ್ತೇವೆ ಮತ್ತೆ ಅಲ್ಲಿ ಚಿಗಿತಾ ಇರ್ತದೆ ಸರ್. ಈಗ ಪನ್ನೀರ್ ಅಂತ ಹೇಳಿದ್ರಿ, ಅದು ಹೂವ ದೊಡ್ಡದಿರ್ತದೆ ಸಣ್ಣದಿರ್ತದೆ? ಸಣ್ಣದಿರ್ತದೆ ಸರ್. ಅದು ಸಣ್ಣದು ದೊಡ್ಡ ಹೂವು ಒಳ್ಳೇದು, ದೊಡ್ಡ ಹೂವು ಅಂತ ಮಾರ್ಕೆಟಿಂಗ್ ನಮ್ ಕಮಲಾಪುರ ಗುಲ್ಬರ್ಗ ಮಾರ್ಕೆಟಿಂಗ್ ಅದು ಕಮ್ಮ ತಗೋತದೆ ಸರ್. ಪನ್ನೀರ್ ಅಂದ್ರೆ ಡೈಲಿ ಯೂಸ್ ಮಾಡ್ತಾರೆ ಸರ್, ಡೈಲಿ ಯೂಸ್ ಮಾಡಿದ್ರೆ ಅದು ಒಂಥರ ಹೂವದೆ ಸ್ವಾದ ಅಲಕ ವಾಸನೆ ಎಲ್ಲಕ್ಕ ಅದು ಕರೆಕ್ಟ್ ಇದೆ. ಈ ಕೃಷಿ ಮಾಡುವಂತ ವೆರೈಟಿ ಅಥವಾ ತಳಿಗಳು ಯಾವ್ದೆಲ್ಲ ಇದೆ? ಈಗ ಪನ್ನೀರ್ ಒಂದು ಆಯ್ತು, ಪನ್ನೀರ್ ಬುಲೋಟ್ ಇದೆ ಸರ್. ಬುಲೋಟ್ ಅಂದ್ರೆ ಏನು? ಬುಲೋಟ್ ಅಂದ್ರೆ ಅದು ಈ ತರ ಗೋಲ ಉದ್ದಕ್ ಬರ್ತದೆ ಸರ್, ಅದು ಒಂದು ಬರ್ತದೆ. ಮತ್ತೆ ಡಚ್ ಅಂತ ಇದೆ ಸರ್, ಡಚ್ ಅಂದ್ರೆ ಅದು ರೌಂಡ್ ಆಗ್ತದೆ ಸರ್, ಅಲ್ಲಿ ಹಿಂಗ ಗುಲಾಬ್ನಲ್ಲಿ ಹಿಂಗ್ ಬಿಟ್ಟರೆ ಹಿಂಗ್ ರೌಂಡ್ ಆಗ್ತದೆ. ಮತ್ತೊಂದಿದೆ ಸರ್, ಬಟನ್ ಅಂತಿದೆ, ಅದು ಇಷ್ಟೇ ಇರ್ತದೆ ಸರ್, ಸಣ್ಣದ ಬಟನ್ ಪ್ಲೇ ಇರ್ತದೆ ಅಷ್ಟೇ ಇರ್ತದೆ ಸರ್. ಇದರಲ್ಲಿ 4-5 ವೆರೈಟಿ ಇದೆ. ಹೆಚ್ಚು ಬೆಳೆಸಲಿಕ್ಕೆ ಈ ರೀತಿ ಕೃಷಿ ಮಾಡಲಿಕ್ಕೆ ಯಾವ್ದು? ನೀವು ಹೇಳಿದಾಗೆ ಪನ್ನೀರ್ ಒಳ್ಳೇದ? ನಮ್ಮ ಅನುಭವ ಪ್ರಕಾರ ಪನ್ನೀರ್ ಒಳ್ಳೇದು ಸರ್. ಅದಕ್ಕೇನದ ಜಾಸ್ತಿ ರೋಗ ಬರಂಗಿಲ್ಲ, ಅದಕ್ಕೆನ್ನ ಡೈಲಿ ಮಾಲ್ ಬರ್ತದೆ ಸರ್, ಅದಕ್ಕೆ ಏನು ಆಗಂಗಿಲ್ಲ, ಖರ್ಚು ಕಡಿಮೆ, ಖರ್ಚು ಕಡಿಮೆ. ಅದಕ್ಕೆ ಸರಿ ಇದೆ, ಒಂದ್ ಸಿಲ್ ದಿವಸ ಕಡಿಲಿ ಅಂದ್ರೆ 2 ಕಡಿಲೇಬೇಕು. ಇದ್ರ ಡಚ್ ಅದು ಕಡಿಬೇಕಂದ್ರೆ 2 ಬೇಕು, ಮಗ್ ಬರ್ಲಾಕ್ 1 ಬೇಕು, 1 ಹೂ ಬಿಡಬೇಕು, 1 ಬಿಚ್ಚಲಾಗ್ಬೇಕು, 3-4 ಹೋಗ್ತದೆ ಸರ್. ಇದು ದಿನನಿತ್ಯ ಬರ್ತಾ ಇರ್ತದೆ ಸರ್. ಹನುಮಂತ ರೆಡ್ಡಿ ಅವರು, ನಮ್ಮ ರೈತರಿಗೆ ಏನಿರ್ತದೆ ಅಂದ್ರೆ ಈ ಗುಲಾಬಿ ಹೂವು ಅಥವಾ ಯಾವುದೇ ಹೂವಿನ ಕೃಷಿ ಮಾಡಬೇಕಾದ್ರೆ ನೀರು ಹೆಚ್ಚಬೇಕು, ಗೊಬ್ಬರ ಸಾಕಾಣಿಕೆ ಬಹಳ ಕಷ್ಟ ಅಂತ ಇದೆ. ನೀವು ಹೇಳೋ ಪ್ರಕಾರ ಇದು ಬಹಳ ಸುಲಭ ಸರ್. ಈಗ ತುಂಬಾ ಜಾಗನೂ ಬೇಕಾಗಿಲ್ಲ, ಸರ್ ದಿನನಿತ್ಯ ಅಂತೂ ಬಿಡುವಂತ ಅವಶ್ಯಕತೆ ಈ ಪನ್ನೀರಕ್ಕೆ ಬೇಕಾಗಿಲ್ಲ ಸರ್. ಅದಕ್ಕೆ 4 6 7 ಸರ್, 8 ಬಿಟ್ಟರು ಏನು ಪ್ರವಾಗಿಲ್ಲ ಸರ್. ಬಿಟ್ಟ ತಕ್ಷಣ ನನ್ನ ಹತ್ರ ಡ್ರಿಪ್ ಇದೆ, 2 ಚಾಲು ಮಾಡ್ತೇನೆ ಸರ್ ನಾನು. ನೋಡಿ 9 ಕರೆಂಟ್ ಬರ್ತದ, 4 ತಕ್ಕ ನಡೀತಾ ಇರ್ತದೆ. 2 ಚಾಲು ಮಾಡ್ತೇನೆ ಸರ್, 2 ಬಿಟ್ಟ ಅಂತಂದ್ರೆ ನಾನು 4-7 ಮತ್ತೆ ಬಿಡ್ತೇನೆ ಸರ್. ಜಾಸ್ತಿ ಅಂತೂ ನೀರು ಬೇಕಾಗಿಲ್ಲ ಸರ್, ಮನುಷ್ಯನ ಮೇಲಿದೆ ಸರ್, ಅದಕ್ಕೆ ಏನಾಗಲಿಲ್ಲ. ಸ್ವಲ್ಪ ಅದು ಗೊತ್ತೇ ಆಗ್ತದೆ ಸರ್, ನೀರಿನ ಅವಶ್ಯಕತೆ ಕಮ್ಮ ಆಯ್ತು ಅಂತಂದ್ರೆ ಅಲ್ಲಿ ಹೂ ಸ್ವಲ್ಪ ಕಮ್ಮಿ ಬಿಡ್ತದ. ಅದ್ರ ಸಲುವಾಗಿ ನಾನು ಗೊತ್ತಾಗ್ತದೆ, ಅದ್ರ ಮೇಲೆ ನೀರು ಬಿಡಬೇಕು. ಈಗ ಕೀಟಬಾಧೆ ಅಂತ ಅಂದ್ರೆ ನೀವು ಆ ಕೀಟಗಳು ಬಂದವೋ ಇಲ್ಲೋ ಅಂತ ಹೇಗೆ ನೀವು ಪರೀಕ್ಷೆ ಮಾಡೋದು, ಗೊತ್ತಾಗುದು ಹೇಗೆ? ಅದು ಹೇಗೆ, ದಿನನಿತ್ಯ ನಾನು ಮುಂಜಾನೆ ಬೆಳಿಗ್ಗೆ ನಾನು ಕಡಿತೀನಲ್ಲ ಸರ್, ಕಣದಲ್ಲಿ ಆ ಹೂದ ಮಗ್ಗಿ ಮೇಗೆ ಅದು ಒಂದು ರಸದಪ್ಲೆ ಬಿದ್ದಿರ್ತದೆ ಸರ್. ಓಹೋ, ಅಂದ್ರೆ ಜಿಗಿ ಬರ್ದಿರ್ತದೆ ಸರ್, ಜಿಗಿ ಅಂದ್ರೆ ಅಂಟು ಕಟ್ಕೊಂಡಿರ್ತದೆ. ಯಾವ್ದು ನಾವು ಸಕ್ಕರೆ ಅಂಟು ರೋಗ, ಅದು ಅಂಟು ರೋಗ ಬೆಳೆದಿರ್ತದೆ ಸರ್. ಅಂಟು ರೋಗ ಬಿದ್ದ ತಕ್ಷಣ ನಾನು ನನಗೆ ಗೊತ್ತಾಯ್ತು ಸರ್, ಇದಕ್ಕೆ ರೋಗ ಬಿದ್ದದ ಅಂತೇಳಿ. ಸಾಯಂಕಾಲ 4 ಆದ ನಂತರ ನಾನು ಅದಕ್ಕೆ ಪ್ರೆಷರ್ ಮಾಡ್ತೀನಿ ಸರ್. ಅದು 4 ನಂತರ, ಯಾಕೆ 4 ನಂತರ? ಯಾಕಂದ್ರೆ ಕೀಟನಾಶಕ ಬರೋದು 4 ಆದ ನಂತರ ಬರ್ತದೆ ಸರ್. ಐ ಹೇಳ್ತಾನೆ ಯಾವ್ದು ಬರಂಗಿಲ್ಲ ಕೀಟನಾಶಕಗಳು. ಯಾವಾಗ ಹುಡಿಬೇಕು ನೀವು ದವಾ ಅಂದ್ರೆ 4 ಆದ ನಂತರ ಹುಡಿಬೇಕು ಸರ್. ಅದ್ರ ಮೇಲೆ ಕೂತ್ಕೊಳ್ಳಂಗಿಲ್ಲ, ಅದ್ರ ಮೇಲೆ ಕೂತ್ಕೊಳ್ಳಂಗಿಲ್ಲ ಸರ್. ಅದಕ್ಕೂ ಕಂಟ್ರೋಲ್ ಆಗಲಿಲ್ಲ ಅಂತಂದ್ರೆ ಅದು ಒಂದು ಕವರ್ ಬರುತ್ತೆ ಸರ್, ಅದು ಪಾತ್ರಗಿತ್ತಿ ಅಂತ ಇರ್ತದ. ಆ ಪಾತ್ರಗಿತ್ತಿ ಅದಕ್ಕಾಗಿ ಆ ಕವರ್ನ ಹಾಕಿದ್ವಿ ಅಂದ್ರೆ ಕವರ್ದ ಬಂದು ಅಟ್ಕೊಂಡ್ ಬಿಡ್ತದೆ ಸರ್ ಅಷ್ಟೇ. ಓಹೋ, ಆ ಪಾತ್ರಗಿತ್ತಿ ಅಂಟ್ಕೊಂಡ್ಬಿಡ್ತದೆ. ಅದು ಬಂತು ಅಂದ್ರೆ ನಮ್ಗೆ ಏನು ಆಗಿಲ್ಲ. ಅದನ್ನ ಏನ್ ಮಾಡ್ತೀರಿ, ಅದನ್ನ ಮತ್ತೆ ತೆಗಿತೀರಿ? ಏನಿಲ್ಲ ಸರ್, ಅದು ತಾನೇ ಸತ್ತು ಹೋಗಿರ್ತದೆ, ಅಲ್ಲೇ ಸತ್ತು ಹೋಗಿ ಸತ್ತು ಹೋಗಿ. ಓಹೋ, ಈ ರೀತಿ ನಿಯಂತ್ರಣ ಮಾಡ್ತೀರಿ? ಮಾಡ್ತೀನಿ. ಓಹೋ, ಈಗ ನೀವು ಈಗ 2 ಜಾಗ ಇದೆ, ಈ ಕಡಿಮೆ ಜಾಗ ಇದ್ರೂ ಕೂಡ ಕೃಷಿ ಮಾಡೋದು, ಇಂಥದ್ದು ಹೂವಿನ ಕೃಷಿ ಮಾಡೋದು ಒಳ್ಳೇದ? ಗುಲಾಬಿ ಒಳ್ಳೇದು ಸರ್, ಒಳ್ಳೇದು ಸರ್, ಬಹಳ ಒಳ್ಳೇದು. ಆದಾಯ ಬರ್ತದಲ್ಲ. ಏನ್ ಸರ್? ಇದು ಡೈರಿ ಮಾಡಿದಾಗೆ ಹಾಲು ಕರೆದಂಗೆ ದಿನ ಹಾಲು ಮಾರಾಟ ಮಾಡಿ ಜೀವನ ಮಾಡ್ತಾರಲ್ಲ, ಹಾಗೆ ಹೂವು ಮಾರಾಟ ಮಾಡಿ ಹಾಲು ಮಾರಾಟದಲ್ಲಿ ದಿನನಿತ್ಯ ಮಾಡ್ತಾರ, ಒಳ್ಳೇದನ್ನ ಸರ್, ಅದನ್ನು ನಂಗೆ ಒಳ್ಳೇದನ್ನಿಸ್ತದೆ ಸರ್. ಅದಕ್ಕಲ್ಲಿ ಆರು ತಿಂಗಳು ಒಂದು ಎಮ್ಮೆ ಹಾಲು ಕೊಡುತ್ತದೆ, ಆರು ತಿಂಗಳ ನಂತರ ಹಾಲು ಕೊಡಂಗಿಲ್ಲ ಸರ್. ಅದು ಇದು ನಿರಂತರ ಕೊಡ್ತದೆ, ಇದು ನಿರಂತರ ಕೊಡ್ತಾ ಇರ್ತದೆ ಸರ್. ಯಾಕಂದ್ರೆ 100 ಕೊಡಲಿ 200 ಕೊಡಲಿ ದಿನಿರಾ ದಿನನಿತ್ಯ ನಾನು ದುಡ್ಡು ನೋಡ್ತಾನೆ ಇರ್ತೀನಿ. ಯಾವತರ ಜೀವನದಲ್ಲಿ ಅಮೌಂಟ್ ಬರುತ್ತೆ ಆ ತರ ನನಗೆ ಇಂಟ್ರೆಸ್ಟ್ ಬರ್ತದೆ ಸರ್ ನನಗೆ ಹೊಲದಾಗ ಮಾಡಕ್. ಇದು ಒಂದು ಯಾಕಂತಂದ್ರೆ ನಾನು ಬಹಳಷ್ಟು ನನ್ನ ಒಟ್ಟಿಗೆ ನನ್ನ ಹೆಸರಲ್ಲಿ ನಮ್ಮ ತಾಯಿ ತಂದೆಯವರ ಹೆಸರಲ್ಲಿ 50 ಎಕರೆ ಜಮೀನು ಸರ್ ನನಗೆ. 50 ಎಕರೆ ಜಮೀನು ಇಟ್ಟುಕೊಂಡು ನಾನು ಬೇರೆದರ ಬಳಿ ಟ್ರಾಕ್ಟರ್ ನಡೆಸ್ತಿದ್ದಾನು. ನಾನು ಯಾವಾಗ ಇಂಟ್ರೆಸ್ಟ್ ಕಡಿಮೆ ಆಯ್ತು ಅಂದ್ರೆ ಟ್ರಾಕ್ಟರ್ನಲ್ಲಿ ಏನಪ್ಪ ಇದ್ರ ವ್ಯಾಲ್ಯೂನೂ ಇರಲ್ಲ, ಇದು ಮಾಡೋದನ್ನು ತಪ್ಪ ಅಂತ ಹೇಳಿ ನಾನು ಕೃಷಿಯಲ್ಲಿ ಸೇರ್ಪಡೆ ಆದ ಸರ್. ಆದ ನಂತರ ತೃಪ್ತಿ ಇದೆ, ತೃಪ್ತಿ ಇದೆ ಸರ್. ಈಗ 2 ಎಕರೆಯಲ್ಲಿ ಮಾಡಿದ್ರಿ, ಇನ್ನೂ ಜಾಗ ಇದೆ ಅಂತ ಅಂತೀರಿ? ಇನ್ನ ಜಾಗ ಮಾಡ್ತೀರಾ? ಇನ್ನ ವಿಸ್ತಾರ ಅಂದ್ರೆ ನನ್ನ ಹತ್ರ ರೇಷ್ಮೆ ಸ್ಟಾರ್ಟ್ ಮಾಡಿದ್ದೀನಿ ಸರ್. ರೇಷ್ಮೆ ಮಾಡಿದ್ದೀನಿ ಸರ್, 1 ಎಕರೆಯಲ್ಲಿ ರೇಷ್ಮೆ ಮಾಡಿದ್ದೀನಿ. ಈಗ ಅದಕ್ಕೆ ರೇಷ್ಮೆನೂ ಬಂದಿದೆ ಸರ್, ಈಗ ನಡೀತಾ ಇದೆ ಸರ್. 1-2 ಸಾರಿ ನಾನು ಹುಳಗಳನ್ನು ತಂದಿದ್ದೀನಿ, ಆ ಹುಳಗಳನ್ನು ಮೈಸಿದ್ದೇನೆ ಸರ್. ನಂಗೆ ರೇಷ್ಮೆ ಇಲಾಖೆಯಿಂದ ನಂಗೆ ಸಹಾಯಧಾನ ಕೊಟ್ಟಿದ್ದಾರೆ ಸರ್. ಅವ್ರನ್ನು ನಂಗೆ ಸಹಾಯ ಮಾಡಿದ್ದಾರೆ. ಅದು ಕೂಡ ಲಾಭದಾಯಕ. ಹಾ, ಲಾಭದಾಯಕ ಸರ್. ಅದು ಅದಕ್ಕೂ ಲಾಭದಾಯಕ ಹೆಂಗಂದ್ರೆ ಸರ್, ಅದು ಮೊಮೆಂಟ್ ಕ್ಲೈಮೇಟ್ ಹೆಂಗ ತಂಡ ಇತ್ತು ಅಂದ್ರೆ ಸರಿ ಸರ್, ಗರಮ್ ಇತ್ತು ಅಂದ್ರೆ ಅದು ಬರಂಗಿಲ್ಲ ಸರ್. ಅದನ್ನು ಸ್ವಲ್ಪ ಲಾಸ್. ಅದಂದ್ರೆ ನಮಗೆ ಹವಾಮಾನ ಸರಿಯಾಗಿ, ಹವಾಮಾನ ಸರಿಯಾಗಿರ್ಬೇಕು ಸರ್ ಅಷ್ಟೇ. ಅದು ಆದ ನಂತರ ಇನ್ನ ಉಳಿದ ಜಮೀನಲ್ಲಿ ಯಾವ್ದಾದ್ರು ತರಕಾರಿ ಬೆಳೆಸ್ತೀನಿ, ಉಳ್ಳಾಗಡ್ಡಿ, ಈರುಳ್ಳಿ ಬೆಳೆಸ್ತೀನಿ. ಈರುಳ್ಳಿ ಈರುಳ್ಳಿ ಸರ್ ಈಗ ಮಾಡಿದ್ದೀನಿ, ಒಂದು 200 ಮಡಿ ಇದೆ ಸರ್. ನಮ್ಮ ಹತ್ರ ಮಡಿ ಅಂತ ಹೇಳ್ತಾರೆ ಸರ್, ಆ ಮಡಿಯಲ್ಲಿ ನಾನು ಮಾಡಿದ್ದೇನೆ ಸರ್. ನನ್ನ ಅಣ್ಣ ಇದ್ದಾನೆ ಸರ್, ನಮ್ಮ ಅಣ್ಣ ಮಾಡ್ತಾ ಇದ್ದಾನೆ ಅದನ್ನು. ನಾನು ಮಾಡೋದು ಗುಲಾಬಿ, ಅದರಲ್ಲಿ ಅದನ್ನು ಅದನ್ನು ಇಂಟ್ರೆಸ್ಟ್ ತೋಣಿ ಎಲ್ಲ ಮಾಡ್ತಾ ಇರೋ ಸರ್. ಅಂದ್ರೆ ಮಿಶ್ರ ಬೆಳೆಯನ್ನು ಮಾಡ್ತಾ ಬೆಳೆಯನ್ನು ಮಾಡ್ತೇನೆ ಸರ್ ನಾನು. ಆದ ನಂತರ ತರಕಾರಿನೂ ಮಾಡ್ತೀನಿ ಸರ್. ನಾನು ಹೊರಗಿಂದ ತರಕಾರಿನೂ ತರಕ್ಕೆ ಇಷ್ಟಪಡಲ್ಲ ಸರ್ ನಾನು. ಹೊಲದಲ್ಲೇ ಮಾಡಿದ್ದು ಯಾಕಂದ್ರೆ ಯಾವ್ದಾವ್ದು ಎಣ್ಣೆ ಹೊಡೆದು ತರಕಾರಿ ಬೆಳೆಸ್ತಾರಲ್ಲ, ಈಗ ನಾನು ಕೃಷಿ ಮಾಡ್ತಾ ತರವಾಗಿ ನಾನು ತರಕಾರಿನೂ ಬೆಳೆಸ್ತಾ ಇದ್ದೀನಿ ಸರ್. ಈಗ ಸದ್ಯ ನೋಡಿ ನನ್ನ ಹತ್ರ 1,000 ಬದ್ನಿ ಗಿಡ ಇದೆ ಸರ್. ಬದ್ನಿಕಾಯಿ ಕಡಿತಾ ಇದ್ದೀನಿ ನಾನು ದಿನನಿತ್ಯ ಮುಂಜಾಳೆ ಸಂಜೆ. ಹೂ ಮಾತ್ರ ಅಲ್ಲ, ಬೇರೆ ಬೇರೆ ಬೇರೆ ಬೇರೆ ತರಕಾರಿನೂ ಮಾಡ್ತೀನಿ ಸರ್ ನಾನು. ಅದಕ್ಕಾಗಿ ಎಲ್ಲ ವೆರೈಟಿ ಮಾಡ್ಬೇಕಂತ ನನ್ನ ಆಸೆ ಇದೆ ಸರ್. ನನಗೆ ಏನಿಲ್ಲ ಬದನೆ, ಯಾವ್ದು ಏನಾದ್ರು ವಿಶೇಷ ತಳಿ ಇದೆ? ಸಣ್ಣದ, ದೊಡ್ಡದ, ತಪ್ಪದ ಸಣ್ಣದ ಬರ್ತದೆ ಸರ್. ರೇಟ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಸರ್. ರೇಟ್ ಇದೆ. ಎಲ್ಲಿ ಮಾರಾಟ ಮಾಡ್ತೀರಿ? ಅದು ಮಾರಾಟ ಕಮಲಾಪುರ್ನಲ್ಲಿ ಮಾಡ್ತೀನಿ ಸರ್. ಸ್ಥಳೀಯ ಅಲ್ಲಿ ನಿಮ್ಮ ಹೊಲಕ್ಕೆ ಬಂದು ತಗೊಂಡು ಹೋಗ್ತಾರೆ ಅಲ್ಲ ಮಾರ್ಕೆಟ್? ಸರ್, ನಾನು ಕಡ ಮಾರ್ಕೆಟ್ ನಾನೇ ದಿನನಿತ್ಯ ಹೂವು ಕೊಡ್ತಾ ಹೋಗ್ತೀನಿ, ಅದು ಬದನಿನೂ ಕೊಟ್ಟಿರ್ತೀನಿ ಸರ್. ಅಂದ್ರೆ ಒಂದು ಕೃಷಿಯಲ್ಲಿ ಕೂಡ ನೀವು ಬಹಳ ಸಂತೃಪ್ತಿಯನ್ನು ಮಾಡ್ತಾ ಇದ್ದೀರಿ. ಈಗ ನೀವು ಗುಲಾಬಿ ಮಾಡ್ತಾ ಇದ್ದೀರಲ್ಲ, ನಿಮ್ಮದನ್ನ ನೋಡಿ ಸುತ್ತಮುತ್ತಲ ಯಾರಾದ್ರೂ ಮತ್ತೆ ಇವರು ಹನುಮಂತ ರೆಡ್ಡಿ ಅವರು ಚಂದ ಮಾಡ್ತಾ ಇದ್ದಾರಲ್ಲ ನಾವು ಮಾಡೋಣಪ್ಪ ಅಂತ ಹೊರಟಾರ? ಈ ಜನದ ಮೇಲೆ ಡಿಫ್ರೆನ್ಸ್ ಸರ್. ನಾನ್ ಮಾಡೋದು ಇನ್ನೊಬ್ರು ಇಷ್ಟ ಅಲ್ಲ, ಇನ್ನೊಬ್ ಮಾಡೋದು ನಂಗೆ ಇಷ್ಟ ಅಲ್ಲ. ನನಗೆಲ್ಲ ಇಷ್ಟ ಸರ್. ಇಲಾಖೆಯವರು ಯಾವಾಗಾದ್ರೂ ಸರ್, ಇಲಾಖೆ ಆದ್ರಿಲ್ಲ, ಯಾವಾಗಾದ್ರೂ ಮನಸ್ಸು ಕೊಟ್ಟು ಹೊಲದಲ್ಲಿ ದುಡಿದ್ರೆ ಅದು ತಾನೇ ಅದು ಬರ್ತಾ ಇರ್ತದೆ ಸರ್. ಅಲ್ಲ, ಯಾರಾದ್ರೂ ಅನುಭವ ಕೇಳಿಕೊಂಡು ಬರ್ತಾರ ಹೇಗೆ ಅಂತ? ನನ್ನ ಹತ್ರ ಬಹಳ ಮಂದಿ ಬರ್ತಾರ ಸರ್. ಬರ್ತಾರ ಸರ್, ಕೇಳ್ತಾರ, ಹೋಗ್ತಾರ. ಸುಮ್ ಫಾಲ್ತು ಯಾವ್ದಾರ ನರೇಗಾ ಯೋಜನೆ ಇದಲ್ಲ, ಈಗ ನರೇಗಾ ಯೋಜನೆದಲ್ಲಿ ತೋಳಕ್ ಮಾಡ್ತಾರ, ಅವ್ರ ಮುಂದೆ ಉಪಯೋಗ ಮಾಡ್ಕೊಂಬಂಗಿಲ್ಲ, ಬಿಟ್ಟು ಬಿಡ್ತಾರ. ಅಲ್ಲ, ನರೇಗಾದಲ್ಲಿ ಇರುವ ಸೌಲಭ್ಯವನ್ನು ನೀವು ಎಷ್ಟು ಚೆನ್ನಾಗಿ ಬಳಸಿಕೊಂಡ್ರಿ ನಿಮ್ಮ ಈ ಒಂದು ಗುಲಾಬಿ ಕೃಷಿಗೆ, ಆ ಕೂಲಿ ಕಾರ್ಮಿಕರನ್ನಾದಲ್ಲೇ ಕೆಲಸ ಮಾಡುವಂತೆ ಮಾಡಿ ಅವರಿಗೆ ನರೇಗಾದಲ್ಲಿ ದುಡ್ಡು ಸಿಗುವಾಗೆ ಮಾಡ್ತೀರಿ? ಹೊಲ ನಿಮ್ಮದು, ಬೆಳೆ ನಿಮ್ದು, ಎಲ್ಲ ನಿಮಗೆ, ದುಡ್ಡು ಸರ್ಕಾರ ಕೊಡ್ತದೆ. ನರೇಗದ್ದು ಒಳ್ಳೆ ಯೋಜನೆ, ಒಳ್ಳೆ ಯೋಜನೆ ಸರ್. ಈ ಪ್ರಧಾನಮಂತ್ರಿಯವರು ಕೃಷಿಕರಿಗೆಲ್ಲ ರೈತರಿಗೆ ದುಡ್ಡು ಕೊಡ್ತಾರೆ, ನಿಮ್ಗೆ ಬಂತ? ಹಾ, ಬಂದು ಸರ್. ಪಿಎಂ ಕಿಸಾನ್ ಅಂತ ಹೇಳಿ ನನಗೂ ಬರ್ತದೆ ಸರ್. ಎಷ್ಟು ಬಂತು? ನನಗೆ ವರ್ಷಿಗೆ 10,000 ರೂಪಾಯಿ ಬರ್ತದೆ ಸರ್. ಓ ಹೌದಾ? 10,000. ಈಗ ಈ ಪ್ರಧಾನಮಂತ್ರಿ ಇದೆಲ್ಲ ಮಾಡಿದ್ದಾರೆ, ಇದೊಂದು ಒಳ್ಳೆ ಯೋಜನೆ ಅಂತ ಅನಿಸ್ತದೆ? ಒಳ್ಳೆ ಯೋಜನೆ ಸರ್. ಯಾಕಂದ್ರೆ ಅದನ್ನು ಒಂದು ಟೈಮಿಗೆ ಹೆಲ್ಪ್ ಆಗ್ತದೆ ಸರ್ ನೋಡಿ. ಯಾಕಂತಂದ್ರೆ ಈ ಜೂನ್ ದಲ್ಲಿ ಕೊಟ್ಟಿರ್ತಾರೆ, ಜೂನ್ ದಲ್ಲಿ ನಾನು ಬೆಳೆ ಬೆಳೀತಾ ಇರ್ತೇನಲ್ಲ ಗೊಬ್ಬರ ಸಲುವಾಗಿ, ಅದು ಒಂದು ವೆರೈಟಿ ಗುಣನೇ ಸರ್. ಯಾಕಂದ್ರೆ ಆ ಟೈಮಿಗೆ ದುಡ್ಡು ಇರಂಗಿಲ್ಲ, ದುಡ್ಡು ಬಂದಿರ್ತದೆ. 2,000 ಬಂತು ಅಂದ್ರೆ ಬಹಳ ವ್ಯರ್ಥ. ಮತ್ತೆ ಅದನ್ನು 10 ತಿಂಗಳ ಬಾದ ರೈತರಿಗೆ ಸಣ್ಣ ದುಡ್ಡು ಕೂಡ ಬಹಳ ಹೆಲ್ಪ್ ಸಹಾಯ ಆಗ್ತದೆ. ನಂಗೆ ಸಹಾಯಧನಕ್ಕೂ ಕೊಟ್ಟಿದ್ದಾರೆ ಸರ್. ನಾನು ಕಂದಾಯ ಇಲಾಖೆಯಿಂದ ಸಹಾಯಧನ ಬಂದಿದೆ ಸರ್ ನನಗೆ 2,000. ಅಲ್ಲ, ನಿಮಗೆ ನರೇಗಾದಲ್ಲಿ ಕೆಲಸ ಮಾಡಿಸಲಿಕ್ಕೆ ಅವಕಾಶ ಕೊಟ್ಟಾರಲ್ಲ, ಇದು ಒಳ್ಳೇದೆ ಅಲ್ವಾ? ಅದು ಒಳ್ಳೇದು ಸರ್. ಹೌದು, ಅಂದ್ರೆ ಸರ್ಕಾರದಿಂದ ಕೃಷಿಕರಿಗೆ ಎಲ್ಲ ರೀತಿಯ ಸೌಲಭ್ಯ ಕೊಡ್ತಾರೆ, ಕೊಡ್ತಾರೆ ಸರ್. ಬೆಳೆಸ್ಕೋಬೇಕು ಸರ್. ಅವ್ರು ಕೊಟ್ಟಿದ ತಕ್ಷಣ ನಾವು ಅವ್ರಿಗೆ ಉಪಯೋಗ ಮಾಡ್ಕೊಂಬಂತ ಕೆಪ್ಸಿ ನಮ್ಮಲ್ಲಿ ಇರ್ಬೇಕು ಸರ್. ನಾವು ತೋಣಿತ್ತು ಬಳಕೆ ಮಾಡ್ಕೊಂಡು ಕೂತಾರೆ, ಅದು ಏನು ಉಪಯೋಗ ಆಗಿದೆ? ಈಗ ಮಾನ್ಯ ಪ್ರಧಾನಮಂತ್ರಿ ಅವರು ಏನ್ ಹೇಳ್ತಾರೆ, ನಿಮ್ಮ ಹೊಲದ ಮಣ್ಣು ಪರೀಕ್ಷೆ ಮಾಡಿಸಿ ಅಂತಾರೆ, ಮತ್ತೆ ಪ್ರಧಾನಮಂತ್ರಿಗಳಿಂದ ಸಿಗುವಂತ ಎಲ್ಲ ಯೋಜನೆಗಳನ್ನು ಬಳಸಿಕೊಳ್ಳಿ ಅಂತಾರೆ, ಆಧುನಿಕ ಕೃಷಿ ಪದ್ದತಿಯನ್ನು ಅಳವಡಿಸಿಕೊಳ್ಳಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಅಳವಡಿಸಿಕೊಂಡಂತ ನೀವು ಇಷ್ಟು ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ರೆ ಬಾಕಿದ ರೈತರು ಇದನ್ನು ಅನುಸರಿಸಬೇಕಲ್ಲ? ಮಾಡ್ಬೇಕು ಸರ್. ಅವ್ರಿಗೆ ಇಂಟ್ರೆಸ್ಟ್ ಅದನ್ನು ಇಲ್ಲೋ ನಾವು ಹೇಳಂಗಿಲ್ಲ. ನಾನು ಹೇಳಿದ್ರೆ ನಿಮ್ಮ ಅಕೌಂಟ್ ಗೆ ನೇರವಾಗಿ ಬಂದು ಬಿಡ್ತದೆ? ಯಾರು ಮಧ್ಯವರ್ತಿಗಳು ಕೇಳ್ತಾರೆ? ಇಲ್ಲ ಇಲ್ಲ ಸರ್, ಯಾರು ಕೇಳಂಗಿಲ್ಲ ಸರ್. ಏ ದುಡ್ಡು ಅಂತ ಯಾರು ಕೇಳಂಗಿಲ್ಲ. ನಮ್ ನೇರವಾಗಿ ನಮ್ ಅಕೌಂಟಿಗೆ ಅಮೌಂಟ್ ಬರ್ತದೆ ಸರ್, ಯಾರು ಕೇಳಂಗಿಲ್ಲ. ಮತ್ತೆ ಆಸ್ತಿ ದಾಖಲೆಗಳನ್ನೆಲ್ಲ ನೀವು ಸರ್ಕಾರಕ್ಕೆ ಸಲ್ಲಿಸುವ ಮಾಡಿದ್ದೀರಾ? ಮಾಡಿದನು ಸರ್, ಎಲ್ಲ ಮಾಡಿದ. ಅಂದ್ರೆ ನೀವು ಹೇಳುದು ಸರ್ಕಾರದಿಂದ ಅನೇಕ ಸೌಲಭ್ಯಗಳಿವೆ ರೈತರಿಗೆ, ಅದನ್ನು ಬಳಸ್ಕೊಳ್ಬೇಕು ಸರ್. ನಾನು ಹಿಂದೆ ಕೂಡ ನನ್ನ ಟ್ರ್ಯಾಕ್ಟರ್ ನಡೆಸಿದ ಟೈಮಿಗೆ ನನ್ನ ಹಿರಿಯ ತೋಟಗಾರಿಕೆ ಇಲಾಖೆನಿಂದ ಹಿರಿಯ ತೋಟಗಾರಿಕೆ ನನಗೆ ಸ್ವಲ್ಪ ಬರ್ತಾ ಇದೆ ಹಂಗೆ ಅದು ಇದು ಬೇಕಂತೇಳಿ. ಅಲ್ಲಿ ಒಬ್ರು ನಮ್ಮಲ್ಲಿ ಸುಲಭ ಮೇಡಮ್ ಅಂತ ಹೇಳಿದ್ರಿ, ಅವ್ರು ಬೀದರ್ ಡಿಸ್ಟಿಕ್ ನವರು, ಸುಲಭ ಮೇಡಮ್ ಅಂತ ಅವ್ರು ಏನಾದ್ರು ನನ್ನ ಟ್ರ್ಯಾಕ್ಟರ್ ಇದೆಯಲ್ಲ ನಿಮ್ಮ ಒಂದು ಹನಿ ನೀರಾವರಿ ಡ್ರಿಪ್ ಅಂತ ಹೇಳಿ ಅದು ಒಂದು ಟ್ಯಾಂಕರ್ ಬಂದಿದೆ ಸರ್. ಆ ಟ್ಯಾಂಕರ್ ಕೂಡ ನಂಗೆ ಸೌಲಭ್ಯವನ್ನು ಕೊಟ್ಟಿದ್ದಾರೆ ಸರ್. ಅದು ಈ ಹೊಲಗಳಿಗೆ ನೀರು ಬಿಡ್ಲಿ, ಹೊಲಗಳಿಗೆ ಅಂದ್ರೆ ಒಂದ್ ಟ್ಯಾಂಕರ್ ತುಂಬ ನಂತರ ಅದಕ್ಕೆ ಕುಂದರ್ಸ್ಬೇಕು ಸರ್. ಅದು ಟ್ರ್ಯಾಕ್ಟರ್ ಅದು ಬಿಟ್ಕೊಂಡು ಹೋಗ್ಬೇಕು ಸರ್. ಟ್ರ್ಯಾಕ್ಟರ್ ಕುಂದರ್ಸಿದ್ರೆ ಟ್ಯಾಂಕ್ ಹತ್ರ 4,000 ಲೀಟರ್ ಒಂದು ಟ್ಯಾಂಕರ್ ಇರುತ್ತೆ ಸರ್. ಹೊಲದ ಮಧ್ಯೆ ನಿಂದರ್ಸಿ ಅದು ಹಚ್ಚಿ ಬಿಟ್ಟಿದ್ರೆ ಹನಿ ಹನಿ ಹನಿ ನೀರು ಹೋಗ್ತಾ ಇರ್ತದೆ ಸರ್. ಎಷ್ಟು ಸಮಯ ಮಾಡಿದ್ರಿ ಅದನ್ನ? ನಾನು ಅದು 2 ವರ್ಷ ಮಾಡಿದ್ದೇನೆ ಸರ್. ಅದೊಂದು ಅನುಕೂಲ ಕೊಟ್ಟಿದ್ರು ಸರ್ ನಮ್ಗೆ. ಹಿರಿಯ ತೋಟಗಾರಿಕೆಯಿಂದ ನಾನು ಬಹಳ ಸಹಾಯ. ಇಲಾಖೆಯವರು ಕೃಷಿಕರಿಗೆ ಸಾಕಷ್ಟು ಸೌಲಭ್ಯವನ್ನು ಕೊಡ್ತಾರೆ ಮತ್ತೆ ಸಹಾಯವನ್ನು ಮಾಡ್ತಾರೆ, ಸಹಾಯವನ್ನು ಮಾಡ್ತಾರೆ ಸರ್. ಅದು ಒಂದು ನನಗೆ ಹೆಲ್ಪ್ ಮಾಡಿದ್ರು ಸರ್. ಅದು ಇನ್ನೂ ನನ್ನ ಹತ್ರ ಇದೆ ಸರ್. ನಾನು ನೀರು ಶಾರ್ಟೇಜ್ ಬಿದ್ದಾಗ ನಾನು ಎಲ್ಲಿಂದ ನೀರು ತಂದು ಆ ಸಿಸ್ಟಮ್ ಮಾಡಂತ ಧೈರ್ಯ ನನ್ನ ಹತ್ರ ಇದೆ ಸರ್. ಡ್ರಿಪ್ ಇರಿಗೇಷನ್ ಮಾಡಿದ ಕಾರಣ ಅಗತ್ಯ ಇಲ್ಲ. ಹಾ, ಅಗತ್ಯ ಇಲ್ಲ. ಈಗ ಬಾವಿಯಲ್ಲಿ ನೀರಿದೆ ಸರ್, ಅದಕ್ಕೆ ಅವಶ್ಯಕತೆ ಇಲ್ಲ ಸರ್. ನೀರು ತಕ್ಷಣ ಒಂದ್ ಟೈಮ್ ನೀರು ಹೋಗಿತ್ತು ಅಂದ್ರೆ ನನಗೆ ಅದು ಟ್ಯಾಂಕರ್ ಅದ ಅಂತ ಹೇಳಿ ನನಗೆ ಭರವಸೆ ಇದೆ ಸರ್. ಧೈರ್ಯದಿಂದ ಇರ್ತೀನಿ. ನೀರು ಸಾಕಷ್ಟು ಇದೆ ನಿಮ್ಮ ಜಮೀನಿನಲ್ಲಿ? ಇದೆ ಸರ್, ಬಾವಿ ಇದೆ. ಬಾವಿ ಇದೆ ಸರ್, ಒಂದ್ 5 ಗಂಟೆ ನಡೀತಾ ಇದೆ ಸರ್. 5 ಗಂಟೆನೂ ನಡೀಲಿಲ್ಲ ಅಂದ್ರೆ ಅದೇ ಟ್ಯಾಂಕರ್ ಇದೆ ಸರ್. ಎಲ್ಲಿ ನೀರು ಇರ್ತದ ಅಲ್ಲಿ ತುಂಬಿಕೊಂಡು ಬರೋದು, ನಿಂದ್ರಿಸೋದು. ನಿಂದ್ರಿಸೋದಕ್ಕೆ ವಾಲ್ ಸಿಸ್ಟಮ್ ಅಲ್ಲ. ಈಗ ರೈತರು ಏನ್ ಹೇಳ್ತಾರೆ ಅಂದ್ರೆ ಕೆಲಸಕ್ಕೆ ಕಾರ್ಮಿಕರೇ ಸಿಗುವುದಿಲ್ಲ, ಕೂಲಿ ಆಳುಗಳೇ ಸಿಗುದಿಲ್ಲ ಅಂತ. ನಿಮ್ಮ ಊರಲ್ಲಿ ಹೇಗಿದೆ ಸರ್? ನಾನು ಸ್ವಂತ ದುಡಿತೀನಿ ಸರ್. ಅದು ಬಹಳ ಬಹಳಷ್ಟು ಜಾಸ್ತಿ ಕೆಲಸ ಬಂತಂದ್ರೆ ನಾನು ಯಾರಾದ್ರೂ ಒಬ್ಬನಿಗೆ ತೋಳ್ಬಿಡ್ತೀನಿ, ಇಲ್ಲ ಅಂದ್ರೆ ನಾನು ಸ್ವಂತ ಕೆಲಸ ಮಾಡ್ತೀನಿ. ಮನಸ್ಸು ಮಾಡಿದ್ರೆ ನಾವೇ ದುಡಿಯೋ. ಈಗ ಗುಲಾಬಿ ಹೂವು ಈ ಒಂದು ಎಕರೆಯಲ್ಲಿ ನೀವು ಮಾಡಿದಿರಿ ಈಗ ಅಲ್ವಾ, ಇನ್ನು ಏನಾದ್ರೂ ಹೆಚ್ಚು ಮಾಡ್ಬೇಕಂತ ಮನಸ್ಸು ಮಾಡಿದಿರ? ನಾನು ಇನ್ನ ಮಾಡ್ಬೇಕಂತ ಮನಸ್ಸು ಮಾಡಿದ್ದೇನೆ ಸರ್. ನನ್ನ ಮನೆಯವರ ಹೆಸರಲ್ಲಿ 1 ಎಕರೆ ಆಸ್ತಿ ಇದೆ ಸರ್. ಅಲ್ಲಿ ಮಾಡ್ಬೇಕಂತ ಅಲ್ಲಿನೂ ಏನಿದೆ ಅಂದ್ರೆ ಸರ್, ನನ್ನ ಆಸೆ ಏನಿದೆ ಅಂದ್ರೆ ಈಗ ಚೆಂಡು ಹೂವು ಬರ್ತಾರೆ ಸರ್. ಚೆಂಡು ಹೂವು, ಚೆಂಡು ಬರ್ತದೆ ಸರ್. ನಾನು ಚೆಂಡು ಮಾಡ್ಬೇಕಂತ ನನಗೆ ಆಸೆ ಇದೆ. ಅದಕ್ಕೂ ಭಾರಿ ಬೇಡಿಕೆ ಇದೆ. ಅದಕ್ಕೂ ಭಾರಿ ಬೇಡಿಕೆ ಇದೆ ಸರ್. ಈಗ ಶ್ರವಣದಲ್ಲಿ ಬರ್ತದೆ ಹಬ್ಬಗಳು, ಬರ್ತವೆ. ಶ್ರವಣ ಸ್ಟಾರ್ಟ್ ಆಗ್ತದೆ ಸರ್. ಶ್ರವಣ ಆದ ತಕ್ಷಣ ಗಣೇಶ ಬರ್ತದೆ ಸರ್. ಗಣೇಶ ಆದ ತಕ್ಷಣ ದಸರಾ ಬರ್ತದೆ ಸರ್. ದಸರಾ ಆದ ತಕ್ಷಣ ದೀಪಾವಳಿ ಸರ್. ಒಳ್ಳೆ ಸೀಸನ್ ಅಂತ, ಒಳ್ಳೆ ಸೀಸನ್ ಸರ್. ಅದು ಯಾವ ತರ ಹಚ್ಚಬೇಕಪ್ಪ ಅಂದ್ರೆ ಸರ್, ನನಗೆ ಒಂದು 5,000 ಸಸಿಗಳನ್ನು ತರಬೇಕಂತ ಸರ್. ಇದು ಸಸಿಗಳು ತರದು ಮಿರಾಜ್ ಮಾಹಿತಿ ಇದೆ? ಮಾಹಿತಿ ಇದೆ ಸರ್. ಅದನ್ನ ಮಿರಾಜ್ ನಿಂದ ತರಿಸ್ತೇನೆ ಸರ್. ಸಾಂಗ್ಲಿಯಲ್ಲಿ ಅಲ್ಲಿ ಸಿಗ್ತದೆ. ಅಲ್ಲಿ 3 ರೂಪಾಯಿ ಒಂದು ಸಸಿಗಳು ಸಿಗ್ತಾರೆ. ಅದಕ್ಕೆ ಆ ಸಸಿಗಳನ್ನು ದಪ್ಪಾದ ಹೂವು ವೇಟ್ ಬರ್ತದ್ರಿ, ಬಹಳ ಚೆನ್ನಾಗಿ ಬರ್ತದೆ ಅದು ಹೂವು. ಅದ್ರ ಸಲುವಾಗಿ ನಾನು ಅಲ್ಲಿಂದೇ ತರಿಸಬೇಕಂತೇಳಿ ವಿಚಾರ. ಒಂದು 5,000 ಹನುಮಂತ ರೆಡ್ಡಿ ನೀವು ಕೆಲಸ ಮಾಡ್ತೀರಿ, ನಿಮ್ಮೊಟ್ಟಿಗೆ ನಿಮ್ಮ ಮನೆಯವರು ಯಾರಾದ್ರೂ ಮನೆಯವರು ಯಾರು ಮಾಡಂಗಿಲ್ಲ ಸರ್. ಮನೆಯವರು ಯಾರು ಮಾಡಂಗಿಲ್ಲ. ನಮ್ಮ ಮನೆಯವರು ಮನೆಯಲ್ಲಿ ಇರ್ತಾರ. ನನಗೆ 2 ಹೆಣ್ಣು ಮಗು ಇದೆ ಸರ್. ಅವ್ರ ಮಕ್ಕಳಿ ನೋಡ್ಕೊಂಡು ಮನೆಯಲ್ಲಿ ಇರ್ತಾರ. ನಮ್ಮ ಅಣ್ಣ ಇದ್ದಾನ, ಅವರು ಕೂಡ ಮಾಡ್ತಾರ, ನಾನು ಕೂಡ ಮಾಡ್ತೀನಿ. ಅಂದ್ರೆ ಹನುಮಂತ ರೆಡ್ಡಿ ಅವರು ಗುಲಾಬಿ ಕೃಷಿಯಲ್ಲಿ ನೆಮ್ಮದಿಯ ಬದುಕು ಮಾಡ್ತಾ ಇದ್ದೀರಿ? ಮಾಡ್ತೀನಿ ಸರ್, ಮಾಡ್ತೀನಿ. ರೈತರು ಬೇರೆಯವರು ಈಗ ಗುಲಾಬಿ ಹೂವಿನ ಒಂದು ಕೃಷಿ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಅವ್ರು ಏನ್ ಮಾಡ್ಬೇಕಂತ ಹೇಳ್ತೀರಿ ನೀವು? ನಿಮ್ಮ ಹೊಲಕ್ಕೆ ಬನ್ನಿ ನೋಡಿ, ಮತ್ತೆ ಬೇಕಾದ್ರೆ ಮಾಹಿತಿ ಕೊಡ್ತೇನೆ ಅಂತ ಹೇಳ್ತೀರಿ? ಕೊಡ್ತೀನಿ ಸರ್, ಕೊಡ್ತೀನಿ. ಪಕ್ಕ ಮಾಹಿತಿ ಕೊಡ್ತೇನೆ. ಸರಿಯಾಗಿ ಅವರು ತಂದ ತಕ್ಷಣ ಅಂದ್ರೆ ನಾನು ಸಸಿಗಳು ಕುಂಡ್ರಸ ಟೈಮಿಗೆ ಆದ್ರೂ ಹೋಗಿ ಬರ್ತೀನಿ ಸರ್. ನನ್ನ ತರ ಎಲ್ಲರೂ ಬೆಳಿಲಿ ಅಂತ ಹೇಳಿ ನನಗೊಂದು ಆಸೆ ಇದೆ ಸರ್. ನನ್ನ ತರ ಎಲ್ಲರೂ ಬೆಳಿಲಿ, ಒಬ್ರು ತಕ್ಷಣ ಒಬ್ಬರು ಹೆಲ್ಪ್ ಮಾಡ್ಕೊಂಬುದು ಬಹಳ ಮುಖ್ಯ ಸರ್. ರೈತರೊಬ್ಬರದೊಬ್ಬರು ಪರ್ಸನಾಲಿಟಿ ಕೇಳ್ಕೊಂಬುದು, ಈಗ ನಿನ್ನ ಹೊಲದಾಗ ಹ್ಯಾಂಗ ನಡೆದ, ಎಲ್ಲರೂ ಕೇಳಿಸಿ ಬೆಳಿಲಿ ಅಂತ ಹೇಳಿ ನನಗೆ ಆಸೆ. ಒಟ್ಟಿಗೆ ಬೆಳೆಯುವ ಒಟ್ಟಿಗೆ ಬೆಳೆಯುವ. ಈಗ ನೀವು ಬೇರೆ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೇಕಪ್ಪ ಅಂತ ಮನಸ್ಸು ಮಾಡ್ತಾರೆ, ಅವ್ರಿಗೆ ಏನು ಹೇಗೆ ನಿಮ್ಮನ್ನು ಸಂಪರ್ಕ ಮಾಡೋದನ್ನು? ಫೋನ್ ನಂಬರ್ ಇದೆ? ಫೋನ್ ನಂಬರ್ ಇದೆ ಹೇಳಿ. 9945-434-7 3-4 ಸರ್. ಅಂದ್ರೆ 9-9 4-5 4-3 4-7-3-4 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ನೀವೆಲ್ಲ ಮಾಹಿತಿ ಕೊಡ್ತೀನಿ. ಅಗತ್ಯವಿದ್ರೆ ಹೊಲಕ್ಕೂ ಹೋಗ್ತೀನಿ ಸರ್. ಹೊಲಕ್ಕೂ ಹೋಗಿ ಅವ್ರು ಯಾವ ತರ ಕುಂಡ್ರಸ್ತಾ ಇದಾರೆ ಅಂದ್ರೆ ಹೇಳಿಕೊಟ್ಟು ನಾನು ಕುಂದ್ರಿಸಿ ಬರ್ತೀನಿ ಸರ್. ಹಂಗೇನಿಲ್ಲ, ನಾನು ಮಾಡ್ಬೇಕಂತ ಹೇಳಿ ಆಸೆ ಇದೆ ಸರ್. ಅಂದ್ರೆ ಈ ಗುಲಾಬಿ ಹೂವಿನ ಕೃಷಿಗೆ ದೊಡ್ಡ ದೊಡ್ಡ ಇದು ಯಂತ್ರೋಪಕರಣ ಏನು ಬೇಕಂತ ಇಲ್ಲ, ಮಿಷಿನ್ಗಳೇನು ಏನು ಬೇಕಾಗಿಲ್ಲ ಸರ್. ಮಷಿನ್ ಬೇಕಲ್ಲ, ಸ್ಲಿಪ್ ಅದು ಒಂದು ಕಂಚಿ ಬರ್ತದೆ ಸರ್ ಕಟ್ಟಿಂಗ್, ಅದು ಅಷ್ಟೇ ಸಾಕು ಸರ್. ಅದಕ್ಕೆ ಅದು ಬಿಟ್ಟು ಏನು ಬೇಕಾಗಿಲ್ಲ ಸರ್. ಅದಕ್ಕೆ ಟೈಮಿಗೆ ಮೇಂಟೈನ್ ಮಾಡೋದು ಅದೇ ಬಹಳ ಮುಖ್ಯ. ಈಗ ವಾರ್ಷಿಕ ಆದಾಯ ಎಷ್ಟು ಬರಬಹುದು ಅಂತ ಅಂತೀರಿ ಗುಲಾಬಿ ಹೂವಿನಲ್ಲಿ ನಿಮಗೆ? ನೋಡಿ ಸರ್, ಇದು ಹೇಳಕ್ ಬರಂಗಿಲ್ಲ ಸರ್. 1 ತಿಂಗಳು ಜಾಸ್ತಿ ಬರ್ತಾವ, 1 ತಿಂಗಳು ಕಮ್ಮಿ ಬರ್ತಾವ, ಯಾವ ಟೈಮಿಗೆ ರೇಟ್ ಒಂದು ಸರಾಸರಿ ಒಂದು ಅಂದಾಜಿನ ಮೇಲೆ 1 ಎಕರೆ ಕೃಷಿ ಮಾಡಿದ್ರೆ ಎಷ್ಟು ಬರಬಹುದು? 15,000 ಮಿನಿಮಮ್ ಬರ್ತದೆ ಸರ್. ಮಿನಿಮಮ್ ಏನು ಬಂದಿಲ್ಲ ಅಂದ್ರೆ 15,000 ರೂಪಾಯಿ ಅಂತೂ ನನಗೆ ಆದಾಯ ಪ್ರತಿ ತಿಂಗಳು ಗುಲಾಬಿಯಲ್ಲಿ ತೋಳ್ತೀನಿ ಸರ್. ಪ್ರತಿ ತಿಂಗಳು 15,000 ರೂಪಾಯಿ ತೋಳ್ತೀನಿ ಸರ್. ಬೇರೆ ವೆರೈಟಿ ಏನಾರ ಹಚ್ಚಿದಪ್ಪ ಅಂತ 30,000-35,000 ರೂಪಾಯಿ ನಾನು ಪ್ರತಿ ತಿಂಗಳು ತೋಳ್ತೀನಿ ಸರ್. ಅಂದ್ರೆ ನೀವು ಹೇಳುವ ಪ್ರಕಾರ 1,200,000 ಈ ಒಂದು ಆದಾಯ ಗಳಿಸಬಹುದು ಅಲ್ವಾ? ಹೆಚ್ಚು ಖರ್ಚು ವೆಚ್ಚ ಇಲ್ಲ, ಹಾನಿಯಾಗುವುದಿಲ್ಲ. ಬೆಲೆ ಏರಿಲಿಕ್ಕೆ ಆದ್ರೆ ಮಾತ್ರ ನಿಮಗೆ ಸ್ವಲ್ಪ ಅಷ್ಟೇ ಕಷ್ಟ ಸರ್. ಇಲ್ಲದ್ರೆ ಬೇರೆ ಏನು, ಮತ್ತೆ ಹೂವು ಯಾವಾಗ್ಲೂ ಬೇಕಲ್ಲ, ಎಲ್ಲಾ ಸೀಸನ್ ಬೇಕು ಸರ್. ಮತ್ತೆ ಮಾರುಕಟ್ಟೆಯನ್ನು ಕಮಲಾಪುರ ಇರ್ತದೆ, ಇದು ಗುಲ್ಬರ್ಗಾ ಕಮಲಾಪುರ ಎಲ್ಲಿ ನನಗೆ ಜಾಸ್ತಿ ಅನಿಸ್ತು ನಾ ಅಲ್ಲಿ ಕಳಿಸ್ತಾ ಇದ್ದೀನಿ ಸರ್. ತುಂಬಾ ಒಳ್ಳೇದು. ಹನುಮಂತ ರೆಡ್ಡಿ, ಮಲ್ಲಾರೆಡ್ಡಿ ಫುಲ್ಲಾ ಅವರೇ, ಇಷ್ಟು ಹೊತ್ತಿನ ತನಕ ಕಮಲಾಪುರದ ದಿನಸಿ ಎಂಬ ಊರಲ್ಲಿ ಗುಲಾಬಿಯ ಕೃಷಿ ಮಾಡಿ ಎಷ್ಟು ನೆಮ್ಮದಿಯ ಬದುಕನ್ನು ಮಾಡ್ತಾ ಇದ್ರೆ ಬಹಳ ಖುಷಿ ಆಗ್ತದೆ. ನೀವು ಗುಲಾಬಿ ಹೂವನ್ನ ಮಾಡಿ ಗುಲಾಬಿಯಂತ ಹೂವಿನಂತ ಮನಸ್ಸನ್ನು ಇಟ್ಟುಕೊಂಡು ಕೆಲಸ ಮಾಡ್ತೀರಿ ನೀವು ತೋಟದಲ್ಲಿ. ಅಂದ್ರೆ ಬದುಕು ಕಟ್ಟಿಕೊಳ್ಳಿಕ್ಕೆ ಮನಸ್ಸು ಬಹಳ ಮುಖ್ಯ. ಈ ಗುಲಾಬಿ ಕೃಷಿಯನ್ನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಮಾಡಬಹುದು, ನಿಮ್ಮಂತೆ ಅನೇಕ ರೈತರಿಗೆ ಮಾಡ್ತಾ ಇದ್ದಾರೆ, ಮುಂದೆ ಮಾಡುವವರಿಗೂ ಕೂಡ ಇದೊಂದು ಉತ್ತೇಜನಕಾರಿಯಾದಂತಹ ಮಾತುಗಳನ್ನು ಆಡಿದ್ದೀರಿ. ಮತ್ತೆ ಮಾತ್ರ ಅಲ್ಲ, ನೀವು ಯಾರಾದ್ರೂ ಮಾಡ್ತಿದ್ರೆ ನಮ್ಮಲ್ಲಿ ಬರ್ರಿ, ನಾನು ನಿಮ್ಮಲ್ಲಿಗೆ ಬರ್ತೇನೆ, ಮಾಹಿತಿ ಕೊಡ್ತೇನೆ ಅಂತೀರಿ. ಇದು ಕೂಡ ಬಹಳ ಒಳ್ಳೆ ವಿಚಾರ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಕೃಷಿ ವ್ಯಾಪ್ತಿ ಹೆಚ್ಚಾಗಲಿ, ಗುಲಾಬಿ ಕೃಷಿಯಲ್ಲಿ ಹೆಚ್ಚಿನ ಒಂದು ಸಫಲತೆಯನ್ನು ಕಂಡು ಒಬ್ಬ ಪ್ರಗತಿಪರ ರೈತನಾಗಿ ನಮ್ಮ ನಾಡಿನಲ್ಲಿ ಬೆಳಗ್ರಿ ಅಂತ ಆಶಿಸ್ತಾ, ಇಷ್ಟು ಹೊತ್ತಿನ ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕೆ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು ರೆಡ್ಡಿ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಗುಲಾಬಿ ಹೂವಿನ ಬೆಳೆಯಲ್ಲಿನ ಅನುಭವ ಕುರಿತು ಕಮಲಾಪುರದ ಹನುಮಂತ ರೆಡ್ಡಿ ಫುಲಾರಿ ಅವರೊಂದಿಗಿನ ಸಂದರ್ಶನ ಇದುವರೆಗೆ ಮೂಡಿಬಂತು. ಸಂದರ್ಶಿಸಿದವರು ಡಾಕ್ಟರ್ ಸದಾನಂದ ಪೆರ್ಲ. ಮಗಳ ಮದುವೆಗೆ ಅಭಿನಂದನೆಗಳು ಚಿಕ್ಕಪ್ಪ. ಬಾರಪ್ಪ, ಒಂದ್ ಮಾತು ಹೇಳಿ ಚಿಕ್ಕಪ್ಪ. ಇಷ್ಟು ಚಂದದ ಮನೆ ಕಟ್ಟಿಸಿದ್ರಿ, ಮಗನನ್ನ ಓದಿಗಾಗಿ ವಿದೇಶ ಕಳಿಸಿದ್ರಿ, ಮತ್ತೆ ಮಗಳ ಅದ್ದೂರಿ ಮದುವೆ ಬಗ್ಗೆ ಊರೆಲ್ಲ ಹೇಳ್ತಿದೆ. ನಿಮ್ಗೆ ಆಗಾಗ ಎಲ್ಲಿಂದ ಲಾಟ್ರಿ ಬರುತ್ತೆ ಚಿಕ್ಕಪ್ಪ? ನೋಡಪ್ಪ, RPL ಯ ಗ್ರಾಮ ಸಂತೋಷ್ ಪಾಲಿಸಿನ ಲಾಟ್ರಿ ಅಂತಾನೆ ತಿಳ್ಕೋ. ಸರಿಯಾದ ಸಮಯದಲ್ಲಿ 3 ಪಾಲಿಸಿ ತಗೊಂಡೆ, ಮತ್ತೆ ನನಗೆ ಬೇಕಾದ ಹಾಗೆ ಮೆಚುರಿಟಿ ಅವಧಿ ನಿರ್ಧಾರ ಮಾಡಿದೆ. ಅಗತ್ಯ ಬಿದ್ದಾಗ ಹಣಕ್ಕಾಗಿ ಅಲ್ಲಿ ಓಡೋ ಹಾಗೆ ಆಗಬಾರದು ಅಂತ. RPL ಯ ಗ್ರಾಮ ಸಂತೋಷ್ ಪಾಲಿಸಿ, ಲಾಭದ ವ್ಯವಹಾರ. ಹೆಚ್ಚಿನ ಮಾಹಿತಿಗಾಗಿ ಸಮೀಪದ ಅಂಚೆ ಕಚೇರಿಯನ್ನು ಇಂದೇ ಸಂಪರ್ಕಿಸಿ. ಭಾರತೀಯ ಅಂಚೆಯ ಜೀವ ವಿಮಾ ಪಾಲಿಸಿ. ಕೇಳ್ರಪ್ಪೋ ಕೇಳಿ, ನಮ್ಮೂರ್ನಾಗೆ ಮಳೆ ಚಂದಾಗಿ ನಮ್ಮೂರಿನ ಹೊಳೆ ಕೆರೆ ಕುಂಟೆ ಹಳ್ಳಕೊಳ್ಳಗಳಲ್ಲಿ ಹೊಸ ನೀರ್ ತುಂಬೈತೆ. ಈ ನೀರನ್ನ ಯಾರು ಕುಡಿಬಾರ್ದು, ಈ ನೀರು ಕುಡಿಯಕ್ ಯೋಗ್ಯವಲ್ಲ. ಈ ನೀರನ್ನ ಕುಡಿದ್ರೆ ರೋಗ ಬಂದು ಕಾಯಿಲೆ ಬೀಳ್ತೀರಾ, ಎಚ್ಚರ. ಮಳೆ ನೀರಿನ ಜೊತೆ ಕೊಳಚೆ ಕಸ ಕೆಲವೊಮ್ಮೆ ರಾಸಾಯನಿಕ ಸೇರಿ ಕಲುಷಿತವಾಗಿರುತ್ತೆ. ನದಿ ಕೆರೆ ಕುಂಟೆಗಳ ನೀರನ್ನ ಶುದ್ಧೀಕರಿಸಿದ ನಂತರವೇ ಕುಡಿಬೇಕು. ಯಾವಾಗ್ಲೂ ಶುದ್ಧೀಕರಿಸಿದ ನೀರನ್ನೇ ಕುಡಿಯಿರಿ. ನಿಮ್ಮ ಹಾಗೂ ನಿಮ್ಮ ಕುಟುಂಬದ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಶಶಿಕಲಾ ಕಲ್ಮೂಡ್ ಹಾಗೂ ಸಂಗಡಿಗರಿಂದ ಭಜನೆ ಪದ. ಯಾವ ಕಣ್ಣಿಲೆ ನೋಡಿದೆ ಬ್ರಹ್ಮ, ಯಾವ ಕಣ್ಣಿಲೆ ನೋಡಿದೆ ಬ್ರಹ್ಮ, ಹೇಳ ಶಶಿಕಲಾ ಕಲ್ಮೂಡ್ ಹಾಗೂ ಸಂಗಡಿಗರಿಂದ ಭಜನೆ ಪದ ಕೇಳಿದ್ರಿ. ಕೃಷಿರಂಗದ ಕೊನೆಯಲ್ಲಿ ಕೇಳಿ ನಿತ್ಯ ಮೇಘ ಸಂದೇಶ ಇನ್ನೊಮ್ಮೆ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ